ಇಲ್ಲದಕ್ಕೆ ನಾವು ಇನ್ನು ಇತ್ಲಾಗೆ ಸರಿಸಾಕೆ ಬಿಟ್ವಿ. ಆ ಕಂಬಳಿ ಮಾಡೋ ಕೆಲಸ, ಉಣ್ಣೆ ಕತ್ತರಿಸೋದು, ನಮ್ಮಪ್ಪರು ಅದನ್ನೇ ಜಾಸ್ತಿ ಮಾಡ್ತಿದ್ದು ಕಲಿಸಿದ್ರು. ಇವತ್ತಿಗೆ ಅದೇ ಕೆಲಸ ಮಾಡೋದು ನಾವು. ಈಗ ಅವತ್ತೆಲ್ಲ ನೀವು ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ರೆ ಯಾವ್ದಾದ್ರು ಸರ್ಕಾರಿ ವೃತ್ತಿ ಸಿಗ್ತಾ ಇತ್ತಲ್ವಾ? ಈಗ ಅನ್ಸುತ್ತ ಅವಾಗ ಮಾಡಕ್ಕೂ ಯಾರು ಹೋಗಕ್ ಇಷ್ಟಪಡ್ತಿರ್ಲಿಲ್ಲ. ನಮ್ ಇದ್ರಲ್ಲಿ ಜಾಸ್ತಿ ಹೋಗಕ್ ಇಷ್ಟ ಬರ್ತಿರ್ಲಿಲ್ಲ ವ್ಯವಸಾಯದ ಮೇಲೆ. ನಮ್ ಮನೆ ಬಿಟ್ಟು ಇನ್ನೊಂದಕ್ಕೇನು ಹೋಗ್ಬೇಕು ಎಂಬ ವೃತ್ತಿತ್ತು. ಅವಾಗೆಲ್ಲ ಸಂಬಳ ಕಡಿಮೆ, ಸಂಬಳ ಕಡಿಮೆ, ಅದು ಅಷ್ಟೊಂದು ಇಷ್ಟ ಇರ್ಲಿಲ್ಲ. ಯಾರು ಬುದ್ಧಿವಂತರಿಗೆ ಗೊತ್ತಿತ್ತು ಅದು. ನಾವು ಒಂದ್ ದಿವಸ ಸ್ಕೂಲ್ ಕಳಿಸಿದ್ರೆ ಒಂದಿನ ಹೋಗೋದು, ಒಂದಿನ ಎಲ್ಲ ತಪ್ಸ್ಕೊಂಡು ಓಡಾಡೋರಿಗೆ ಅಂತ ಜನನೇ ಜಾಸ್ತಿ. ಆಟ ಪಾಠ ಆಡೋದೇ ನಮ್ ಕೆಲಸ ಜಾಸ್ತಿ ಆಗಿತ್ತು ಅವಾಗ. ಹಂಗೆ ಆಗಿತ್ತು. ಇವಾಗ ಹುಟ್ಟಿದ ಮಕ್ಕಳೆಲ್ಲ ಇನ್ನು ಆಲೆ ಕಾರ್ಮೆಟ್ನಾಗ ಇರ್ತಾರೆ. ಹೌದು, ಈಗೆಲ್ಲ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ. ಈಗ 15ನೇ ವರ್ಷದಿಂದ ನೀವು ಕಂಬಳಿ ನೇಯ್ಗೆ ಕಲ್ತಿರಲ್ಲ, ನಿಮ್ಮ ತಂದೆಯವರಿಂದ ಕಲ್ತ್ಕೊಂಡ್ರೆ ನೀವು? ಹೇಗೆ ಹೇಗೆ ಕಲ್ತ್ಕೊಂಡ್ರೆ ಇದ್ರ ಬಗ್ಗೆ ಹೇಳಿ. ಅವರು ಎಲ್ಲ ಕಲಿಸಿದ್ರು. ಕುರಿ ಇವಾಗ ಏನಂತೀವಿ ನಾವು, ಕಟ್ ಮಾಡೋದು ಅಂತೀವಿ. ಅದು ಉಣ್ಣೆ ಕಟ್ ಮಾಡ, ಉಣ್ಣೆ ಕತ್ತರಿಸೋದು ಅಂತ ನಾವು ನಮ್ಮ ಹಳ್ಳಿ ಭಾಷೆ. ಉಣ್ಣೆ ಕತ್ತರಿಸೋದು, ಉಣ್ಣೆ ಕಸ ಕಲಿಸಿದ್ರು. ಹುಣಸೆ ಪಿಚ್ಚೆ ಅವನ್ನ ಪಿಪ್ಪೆ ತೆಗೆದು ಜಜ್ಜಿ ಅದ್ರ ನೆನೆ ಹಾಕಿ ಬೆಳಗ್ಗೆ 5 ಗಂಟೆಗೆ ಎದ್ದು ಅದನ್ನ ಗುಂಡಿಗೆ ಹಾಕೊಂಡು ರುಣ್ಣಗೆ ಮಾಡ್ಕೊಂಡು ಅದ್ರಾಗ ಮಾಡ್ತಿದ್ವಿ ನಾವು ಕಂಬಳಿ. ಅವಾಗ ಭಾರಿ ಬೆಲೆ ಇತ್ತು ಕಂಬಳಿಗೆ. ಈಗ ಅಷ್ಟೊಂದು ಪ್ಲಾಸ್ಟಿಕ್ ಆಗ್ಲಿ ಇನ್ನೊಂದು ವ್ಯವಸ್ಥೆ ಎಲ್ಲಿ ಇರ್ಲಿಲ್ಲ. ಅದ್ರಾಗ ಅದನ್ನ ಒದ್ಕೊಂಡು ಕೆಲಸ ಮಾಡೋನೇ ಜನ ಬಹಳ ಜನ ಇದ್ರು. ಒಂದು ಕುರಿ ಕಾಯರಾಗ್ಲಿ ದನ ಕಾಯರಾಗ್ಲಿ ಕಂಬಳಿ ಬಹಳ ಇಷ್ಟಪಟ್ಟು ಕೇಳೋರು. ಈಗೆಲ್ಲ ಸ್ವಲ್ಪ ಈ ಮಿಷಿನ್ ಕಂಬಳಿ ಬೇರೆ ಬಂದು ಪೇಪರ್ ಇವೆಲ್ಲ ಅಂತೆಲ್ಲ ಬಹಳ ನಮೂನೆ ನಮೂನಿಯಾಗಿ ಬಂದು ನಮ್ ಕೆಲ್ಸಕ್ಕೇನು ಏನ್ ಅಷ್ಟೊಂದು ಉಪಯೋಗ ಇಲ್ಲ ಇವಾಗ. ಏನು ನಮ್ಮ ಉಣ್ಣೆ ಸೊಸೈಟಿಯಿಂದ ನಮಗೊಂದು ಸ್ವಲ್ಪ ಜೀವನಾಧಾರ ಇದ್ದಂಗೆ ಒಂದ್ 5,000 ರೂಪಾಯಿ ದುಡ್ಡು ಹಾಕ್ತಾರೆ ವರ್ಷಕ್ಕೆ. ಸೊಸೈಟಿ ಚೆನ್ನಾಗಿದ್ರೆ ಶೆಡ್ ಅಂತ ಕೊಡ್ತಾರೆ, ಮನೆ ಕೊಡ್ತಾರೆ, ಕಮಿಟಿ ಒಂದು ಚೆನ್ನಾಗಿದ್ರೆ ಅದರಿಂದ ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತೆ. ಅಂದ್ರೆ ಉಣ್ಣೆ ಸೊಸೈಟಿ ಅಂತಂದ್ರೆ ಉಣ್ಣೆ ಸಹಕಾರ ಸಂಘನ? ಉಣ್ಣೆ ಸಹಕಾರ ಸಂಘ. ಏನೇನು ಸೌಲಭ್ಯ ಇದೆ ಸರ್ಕಾರದಿಂದ? ಅದಕ್ಕೆ ಬೋನಸ್ ಕೊಡ್ತಾರೆ, ರಿವಿಟ್ ಬರುತ್ತೆ, ನಾವು ಬ್ಯಾಂಕ್ ಮುಖಾಂತರ ವ್ಯವಹಾರ ಮಾಡಬೇಕು, ಅದಕ್ಕೆ ತೋರಿಸಬೇಕು, ಅವರ ಆಡಿಟ್ ನಲ್ಲಿ ಅದ್ರಗೆಲ್ಲ ಪಾಸ್ ಆದ್ರೆ ನಮಗೆ ರಿವಿಟ್ ಬರುತ್ತೆ. ಎಷ್ಟು ಜನ ಕೆಲಸ ಮಾಡ್ತಾರಂತ ಬಂದು ಪರೀಕ್ಷೆ ಮಾಡ್ತಾರೆ ಅವರು. ಹೆಣ್ಣು ಮಕ್ಕಳು ಎಷ್ಟು ಜನ, ಗಂಡು ಮಕ್ಕಳು ಎಷ್ಟು ಜನ ಅಂತೇಳಿ ಎಲ್ಲರಿಗೂ ಬೋನಸ್ ಹಾಕ್ತಾರೆ. ಸಾಮಾನ್ಯವಾಗಿ ಈಗ ನಾವು ಕಂಬಳಿ ನೇಯ್ಬೇಕು ಅಂತಂದ್ರೆ ಈಗ ಸಾಕಷ್ಟು ಉಣ್ಣೆ ಬೇಕಾಗುತ್ತಲ್ವಾ? ಬೇಕಾಗುತ್ತೆ. ಈಗ ಎಲ್ಲ ಒಂದ್ ಕಡೆ ನೀವು ಕುರಿ ಸಾಕಾಣಿಕೆ ಮಾಡಬಹುದಲ್ಲ? ಕುರಿ ಸಾಕಾಣಿಕೆಗಿನ್ನ ಸಾಕಿದ್ರೆ 5,000 ಈಗ ನಮ್ಮ ಕಾಲದಾಗ ಇದ್ದಂಗೆ ಈಗ ಕತ್ತರಿಸರೇ ಹೋಗಂಗಿಲ್ಲ. ಮೊದಲು ನಾವು ಅವ್ರಿಗೆ ಕಂಬಳಿ ಕೊಟ್ಟು ಒಂದ್ ಪದ್ಧತಿ ನಮ್ದು, ನಾವೇ ಕಂಬಳಿ ಕೊಟ್ಟು ಅಡಕೆಲೇ ಕೊಟ್ಟು ಅವ್ರಿಗೆಲ್ಲ ಮಾಡ್ಕೊಂಡು ಬರ್ತಿದ್ವಿ. ಈಗ ಅವರೇ ನಮ್ಗೆ ಊಟ ಕೊಟ್ಟು ಪೆಟ್ರೋಲ್ ಖರ್ಚು ಕೊಟ್ಟು 25 ರೂಪಾಯಿ ಒಂದು ಕುರಿ ಅವರೇ ಕೊಡ್ತಾರೆ. ಅದೇ ಉಣ್ಣೆ ತಂದೆ ನಾವು ಮಾಡೋದು ಕತ್ತರಿಸೋರು ಕೂಡ ಕಡಿಮೆ ಹೋಗ್ಬಿಟ್ಟಿದ್ದಾರೆ. ಹುಡುಗರು ಯಾರು ಜಾಸ್ತಿ ಕಲಿಯಂಗಿಲ್ಲ. 5 ಕುರಿ ಏನದ ಹೋಗ್ಬೇಕು, ಸ್ವಲ್ಪ ದೂರ ಹೋಗ್ಬೇಕು, ಗುಡ್ಡಗಾಡ್ನಾಗ ಇರ್ತಾರೆ, ನೀರಾವರಿಯಾಗಿ ಇರ್ತಾರೆ, ಎಲ್ಲೆಲ್ಲ ಇರ್ತಾರೆ ಹುಡಿಕೊಂಡು ಹೋಗ್ಬೇಕು. ಹುಡಿಕೊಂಡು ಅಲ್ಲ ಅವ್ರು ಕರೀತಾರೆ, ಸ್ವಲ್ಪ ಚಳಿ ಗಾಳಿ ಮಳೆ ಅಂಬುದಂಗೆ ಹೋಗ್ಬೇಕು. ಈಗ ಒಂದು 15 ದಿವಸ ಆಗೈತೆ ನಾವು ಬಿಟ್ಟು, ಈಗ ಒಂದು 2 ತಿಂಗಳ ದಿವಸದ ಅವನ್ನ ಅದೇ ಕೆಲಸ ಮಾಡಿದ್ ನಾವು. ವರ್ಷಕ್ಕೆ 2 ಸಾರಿ ಬರುತ್ತೆ ಕೊಯ್ಲೆ, ಅದು ಕಾರ್ ಕೊಯ್ಲೆ ಒಂದು ಮಾಗಿ ಅಂತ ಒಂದು ಮಾಗಿ ಕೊಯ್ಲೆ ಪೂರೈಸ್ತೀವಿ. ಸ್ವಲ್ಪ ದಿನಕ್ಕೆ ಕಾರ್ ಕೊಯ್ಲಿಗೆ 3-4 ತಿಂಗಳು ಇನ್ನೊಂದ್ ಸಾರಿ ಬರುತ್ತೆ. ಈಗ ನಿಮ್ ತಂದೆಯವ್ರ ಕಾಲದಿಂದ ಕುರಿ ಸಾಕಾಣಿಕೆ ಏನ್ ಮಾಡಿಲ್ಲ? ನಾವು ಮಾಡಿಲ್ಲ ಸರ್, ಏನಿಲ್ಲ ಸರ್, ಒಂದೋ ಎರಡೋ ಮನೆ ಮುಂದೆ ಸಾಕಂತಿದ್ವಿ. ನಾವೇನು ಬಹಳ ಸಾಕಿಲ್ಲ, ಸಾಕಿದ್ರೆ ನಾವು ಹಿಂದಿಲಿದ್ದ ನಮ್ಮ ಅಪ್ಪರ ಕಾಲದಂದ ಅವಂತರ ವರ್ತನೆ ಇದ್ದಂಗೆ ಅದು. ಅವ್ರಿಗೆ ನಮಗೆ ಚೆನ್ನಾಗಿರ್ತಿತ್ತು, ಉಣ್ಣೆ ತಂದು ಅದರಿಂದ ಜೀವನ ಮಾಡ್ತಿದ್ವಿ. ಅದಕ್ಕಷ್ಟು ಬೆಲೆ ಇತ್ತು ಅವಾಗ. ಅದರಲ್ಲಿ ತಿರ್ಗಿ ಅದೇನಾಗ್ಬಿಡ್ತು, ಆದವಾನಿ ಹುಬ್ಳಿಗೆ ಹೋಗಕ್ ನಿಂತ್ಕಂತು ಬರೀ ಹೆಚ್ಚಿನ ಖರೀದಿಗೆ ಮಾರಿ ನಾವು ಬೆಳಗಾವಿ ಇದು ಆಂಬೂರ್ಲಿಂದ ಬರ್ತ ಚಳ್ಕೆರೆಗೆ ಬರ್ತ ಉಣ್ಣೆದು, ಆ ಉಣ್ಣೆ ತಂದು ಇದು ಮಾಡಿದ್ವಿ. ಅಷ್ಟೊಂದು ನೀಟಾಗಿರಲ್ಲ ಕಂಬಳಿ, ಇರ್ತಿದ್ದಿಲ್ಲ ಅದು ಅಷ್ಟು ಎಲ್ಲದೊಂಥರ. ನಾವು ಬಹಳ ಸತ್ಕುರಿ ಉಣ್ಣೆಯಿಂದ ತೆಗೆದು ಅದ್ರಲ್ಲಿ ಸುಣ್ಣದಲ್ಲಿ ಇಟ್ಟು ತೆಗೆದಿರ್ತದೆ, ಹರಿದೋಗ್ಬಿಡೋವು. ಆ ಉಣ್ಣೆ ನಾವು ಮಾಡ್ತಿದ್ವಿ, ಈ ಉಣ್ಣೆನೆಲ್ಲ ಮಾರಾಟ ಮಾಡಿಬಿಟ್ರೆ ಕೊನೆಗೆ ಅವಾಗೆಲ್ಲ ಆಯ್ತು. ಈಗ ಇದನ್ನೇ ಮಾಡೋದಿಕ್ಕಿಲ್ಲ, ಬಹಳ ಕಡಿಮೆ ಆಗಿದ್ದಾರೆ ಮನೆ ಕೆಲಸ ಮಾಡೋದು ಕೂಡ. ಅದರಲ್ಲಿ ಈಗ ಪಾಣಿಪತದಿಂದ ನೂಲು ಬರುತ್ತೆ, ಅವ್ರು ಆ ಕಡೆಯಿಂದ ಬಂದು ಇಲ್ಲಿ ನಮ್ಮ ಏರಿಯಾದಾಗೆಲ್ಲ ಮಗ್ಗಗಳು ಸೇಲ್ ಮಾಡಿದ್ದಾರೆ, ಓನರ್ಗಳು ಇಟ್ಕೊಂಡಿದ್ದಾರೆ ಅವ್ರನ್ನ. ಅವ್ರ ಕಂಬಳಿನೇ ನಮ್ದು 1,500 ರೂಪಾಯಿಗೆ ಒಂದು ಕಂಬಳಿ ಮಾಡಿದ್ರೆ ಅವ್ರು ಬರೀ 400-500 ರೂಪಾಯಿಗೆ ಒಂದು ಕಂಬಳಿ ಕೊಡ್ಬೋದು. ಅವರು ಮಿಷಿನ್ ನಲ್ಲಿ ತಯಾರಾಗುತ್ತೆ, ಮಿಷಿನ್ ನಲ್ಲಿ ನೂಲು ಬರುತ್ತೆ ಅದು. ನಮ್ಮನೆ ಇವಾಗ ಅವರು ತಗೊಂತಾರೆ, ನಮ್ಮನೆ ಪಾಣಪತ್ತಕ್ಕೆ ಹೋಗಿ ತಿರ್ಗ ವಾಪಸ್ ನೂಲಾಗಿ ನಮ್ ತಕ ಬರುತ್ತೆ ಅದು. ಆ ನೂಲು ತಗೊಂಡಾಗ ಅದೇನಾಗುತ್ತೆ ಅಂತಂದ್ರೆ ಅವ್ರಿಗೆ ಮಿಷಿನ್ ಆಗಿ ಕೊಟ್ಬಿಡ್ತಾರೆ. ನಾವೊಂದು ಕಂಬಳಿ ಮಾಡ್ಬೇಕಪ್ಪ ಅಂದ್ರೆ ಒಬ್ಬ ಮನುಷ್ಯನು ಒಂದ್ ದಿವಸ ಬೆಳಗ್ಗೆ 5 ಗಂಟೆಯಲ್ಲಿ ಹಿಡಿದು ಸಂಜೆ 6 ಗಂಟೆವರೆಗೆ ಕೆಲಸ ಮಾಡ್ಬೇಕು ಒಂದ್ ಕಂಬಳಿನ. ಆ ಕಂಬಳಿ ನಾವು 1,500 ರೂಪಾಯಿಗೆ ಮಾರ್ಬೋದು, 2,000-10,000 ಮಾರ್ಬೋದು. ಅವ್ರ ಮಿಷಿನ್ನಾಗೆ 10 ನಿಮಿಷಕ್ಕೆ ಒಂದ್ ಕಂಬಳಿ ತಯಾರು ಮಾಡ್ತಾರೆ. ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಬರೀ 500 ರೂಪಾಯಿ ಕೊಟ್ರೆ ಅವ್ರಿಗೆ ಗಿಟ್ಟುತ್ತೆ. ನಾವು 2,000 ರೂಪಾಯಿಗೆ ಒಂದ್ ಕಂಬಳಿ 10 ಮಾಡಿದ್ರು 4 ಜನದಿಂದ 3 ಜನ ಹೆಣ್ಮಕ್ಳು ಬೇಕು, ಒಬ್ಬ ಗಂಡು ಮಗ ಬೇಕು ಒಂದ್ ಕಂಬಳಿ ತಯಾರಾಗಕ್ಕೆ. ಎಲ್ಲ ಉಣ್ಣೆ ನೋಡ್ರಿ ಸರ್, ನಮ್ಮ ಕುರಿ ಉಣ್ಣೆ ನಾವು ತಯಾರು ಮಾಡ್ತೀವಿ, ಅದನ್ನ ನಮ್ಮವ್ರು ತಗೊಂಡಕ ಸ್ವಲ್ಪ ಯೋಚನೆ ಮಾಡ್ತಾರೆ ಜನ, ಬಹಳ ಡಬ್ಬಲ್ ತಿಬ್ಬಲ್ ರೇಟ್ ಆಯ್ತು ರೇಟ್ ಆಯ್ತು ಅಂತ ಅನ್ಕೊಂತಾರೆ. ಅದರಿಂದ ಕೆಲವರು ನಂಬಿಕೆ ಇರೋರು ತಗೊಂತಾರೆ ಸರ್, ಪೂಜೆಗೆ ಬೇಕು ಅವಾಗೆಲ್ಲ ಗೊತ್ತಿರುತ್ತೆ ಇದೇನು ಅಂತೇಳಿ, ಅದು ವಾಸನೆ ಬಂದ್ಬಿಡುತ್ತೆ ಅದನ್ನು, ಆ ನೂಲಿನ ಕಂಬಳಿ ಸರಿ ಇರಲ್ಲ, ಒಂದೇಟೆ ಗೊತ್ತಾಗ್ಬಿಡುತ್ತೆ. ನಮಗಿನ್ನ ಸ್ಮೂತ್ ಆಗಿರುತ್ತೆ, ಗುಣಮಟ್ಟ ಇರುತ್ತೆ, ಗುಣಮಟ್ಟ ಇರಲ್ಲ ಸರ್ ಅದು. ಅದೆಲ್ಲ ಏನಿಲ್ಲ ಸರ್, ಹತ್ತಿ ಎಷ್ಟು ಅದು ಇದು ಎಲ್ಲ ಹಾಕಿ ಬಣ್ಣ ಹಾಕಿರ್ತಾರೆ ಅದಕ್ಕೆ, ಅದು ಸ್ವಲ್ಪ ನಮಗೆ ಬಳಸ್ಕೊಂಡಾಗ ವಾಸನೆ ಬರುತ್ತೆ, ಅದು ಸ್ವದ್ಕಣಕ್ ಆಗೋದಿಲ್ಲ, ಅಷ್ಟು ಕೆಟ್ಟು ಸ್ಮೆಲ್ ಬರುತ್ತೆ ಅದು. ಏನಾದ್ರು ಮಳೆಗಿಳಿಗೆ ಹೋಗಿ ನೆನ್ದ್ಬಿಟ್ರೆ ಎಲ್ಲ ಒಂಥರ ಗೋಣಿಚೀಲದಂಗ ಆಗುತ್ತೆ, ಅವ್ರದ್ದು ಹೋಗುತ್ತೆ ನಮ್ದು ಹೋಗುತ್ತೆ, ಒಟ್ಟಿಗೆ ಮಾಡೋರು ಕಡಿಮೆ ಆಗಿದೀವಿ ಸರ್. ಇಲ್ಲಿ ರೇಟ್ ನೋಡಬಾರ್ದಲ್ವಾ, ರೇಟ್ ಅವನು ಹೊಸ ಮತ್ತೆ ಒಂದು ವರ್ಷ ರೂಪಾಯಿ ಕೊಡೋಂಥದ್ದು 500 ರೂಪಾಯಿ ಕೊಟ್ರೆ ಯಾಕೆ ತಗೊಂಬಲ್ಲ ಜನ, ಯೂಸ್ ಮಾಡ್ತಾರೆ. ಹೌದು, ಏ ಬಿಡಪ್ಪ ಎಲ್ಲ ಒಂದೇ ಬಿಡು ಅಂತ ಅನ್ಕೊಂತಾರೆ. ಅಲ್ಲಿ ಯಾವ ರೀತಿ ಅದನ್ನ ತಯಾರು ಮಾಡಿದಾರೆ ಅನ್ನೋದು ಗೊತ್ತಾಗಲ್ಲ, ಗೊತ್ತಾಗುತ್ತೆ ಅವ್ರಿಗೆ. ಏನಾಗಿ ಹೋಗ್ಲಿ 3 ವರ್ಷಕ್ಕೆ ಬರೋ ಕಮ್ಮಿ ಹೇಳಿ ಇವಾಗ ವರ್ಷ ಒಂದು ಕೊಂಡ್ಕೊಂಬ ಹೇಳು, ಅಂಬರು ಇರ್ತಾರೆ ಒಬ್ಬರೇ ಚೆನ್ನಾಗಿರಲ್ಲಪ್ಪ ಅಂಬರು ಇರ್ತಾರೆ. ಈಗ ನೀವು ಉಣ್ಣೆ ತರ್ತೀರಿ ಕುರಿಯಿಂದ, ಈ ಉಣ್ಣೆ ಕತ್ತರಿಸಿಕೊಂಡು ಬಂದಾಗ ಈಗ ಅದನ್ನ ಯಾವ ರೀತಿ ತಯಾರು ಮಾಡ್ತೀರಿ ಪ್ರಾರಂಭದಿಂದ ಹೇಳ್ರಿ ನೋಡೋಣ. ಪ್ರಾರಂಭದಿಂದ ಸಹ ಅದನ್ನ ಎಲ್ಲ ಒಂಥರ ಗಲೀಜೆಲ್ಲ ತೆಗೆದು ಬಿಡ್ತೀವಿ, ಕಾಲು ಪಾಲು ಮಾಯಲ್ ಇದ್ದದ್ದೆಲ್ಲ ಅದನ್ನೆಲ್ಲ ತೆಗೆದಾಕಿ ಅದು ಕಪ್ಪು ಕಪ್ಪೇ ಮಾಡ್ತೀವಿ. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಹೇಳಿ? ಗೊತ್ತಾಗುತ್ತೆ ಸರ್ ನಮ್ಗೆ, ಕಾಲ್ ಮೇಲೆ ಒಟ್ಟಡಲ್ಲಿ ಇರುತ್ತೆ ಅದಕ್ಕೆ ಅಂಟು ಬಂದಿರುತ್ತೆ, ಅದ್ರಾಗ ಏನು ಉಪಯೋಗ ಇರಲ್ಲ ಸರ್, ಬೆಳವಣಿಗೆ ಇರಲ್ಲ ಅದು. ಇದು ಕರಿಯ ಕುರಿನೂ ಬೇರೆ ಮಾಡ್ತೀವಿ, ಇನ್ನೊಂದು ನೆರೆ ಕುರಿ ಅಂತ ಬರುತ್ತೆ ಅದೇ ಬೇರೆ ಮಾಡ್ತೀವಿ, ಅದ್ರ ಕಂಬಳಿನೇ ಬೇರೆ. ಆ ಉಣ್ಣೆ ಯಾವ್ಯಾವ ತರ ಬರುತ್ತೋ ಆ ತರ ನಾವು ಅದನ್ನ ಕಂಬಳಿ ಮಾಡ್ತೀವಿ, ಆ ಕಲರ್ ಆ ಕಂಬಳಿ ಮಾಡಿದ್ರೆ ತಂದು ಫಸ್ಟ್ ಅದನ್ನೆಲ್ಲ ಇದು ಮಾಡಿ ಬೆಲ್ಲ ಇಂಗಿಡಿಸಿ ಬಿಡಿಸಿ ವರ್ಣ ಮಾಡಿ ಮಿಷಿನ್ ಕೊಡ್ತೀವಿ. ಅಲ್ಲೆಲ್ಲ ಕ್ಲೀನ್ ಮಾಡ್ತೀರಾ? ಕ್ಲೀನ್ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಎಲ್ಲ ನಾವು ಕುತ್ಕೊಂಡು ಎಲ್ಲ ಸ್ವಲ್ಪ ಎಲ್ಲ ಹತ್ತಿನ ಹೆಂಗೆ ಇದ ಮಾಡ್ತಾರೋ ಆ ಸಣ್ಣ ತುಂಡು ಮಣ್ಣು ಅಂತದೆಲ್ಲ ತೆಗೆದಾಕಿ ಎಷ್ಟೆಲ್ಲ ತೆಗೆದು ಬಿಡೋದು ಅದ್ರಾಗೆ ಒಳ್ಳೆನ್ ತಗೊಂಡು ಮಿಷಿನ್ಗೆ ಹಾಕ್ತೀವಿ. ಮಿಷಿನ್ ಅಂತಂದ್ರೆ ನೀವು ತಂದ್ರೆ ಯಂತ್ರನ? ಇಲ್ಲ ಇಲ್ಲ ಸರ್, ನಮ್ಮ ಸೊಸೈಟಿ ಐತೆ, ಯಾರು ಬೇರೆ ಖಾಸಗಿಯರು ತರಬಹುದು ಅದನ್ನ, ಇದ್ದು ಅವೆಲ್ಲ ಈಗ ನಮ್ಮ ಸೊಸೈಟಿಗೆ ಐತೆ. ನಮ್ಮ ಎಷ್ಟು ಬೀಳುತ್ತೆ ಅದು ಅಮೌಂಟ್ ತರಬೇಕಂತಂದ್ರೆ? ಅದು ಒಂದು 5 ಲಕ್ಷ 6 ಲಕ್ಷ ಬರುತ್ತೆ ಅಂದ್ರೆ ಓನರ್ ತರಕಾಗಲ್ಲ. ತರಬಹುದು, ಕೆಲಸ ಹೆಚ್ಚು ದುಡಿಮೆ ಇರಬೇಕು ಅವಾಗ. ಅಲ್ಲ, ಅವ್ರು ಮೊದ್ಲೆಲ್ಲ ಓನರ್ವೇ ಇದ್ದಿದ್ದು, ಈಗ ಅವ್ರು ಮಾಡರ್ ಕಮ್ಮಿ ಸಂಖ್ಯೆ ಕಮ್ಮಿ ಆದಂಗಲ್ಲ ಅದನ್ನ ಮುಚ್ಚಿಟ್ಬಿಟ್ರೆ ಅವ್ರು ಸ್ವಲ್ಪ ಅದು ಬಹಳ ಸಮಸ್ಯೆ ಬರುತ್ತೆ ರಿಪೇರಿ. ಅದು ಉಣ್ಣೆ ಎಲ್ಲಾರು ಸಿಕ್ಕಣ್ಣದು ಅದನ್ನ ಕೇಳೋದು ಇದನ್ನ ಕೇಳೋದು ಈ ಸವಾಸ ಬೇಡಪ್ಪ ಅಂಬಂಗಾಗಿ ಹೋಗ್ಬಿಡುತ್ತೆ. ಮತ್ತೆ ಸರ್ಕಾರ ನೆರವಿಲ್ಲ ನಮ್ದು, ಇದರಿಂದ ಬಂದ ಸೊಸೈಟಿಯಿಂದ ಬಂದತ್ತೆ ಅದೇ ಓಡೋದು ಇವಾಗ. ಅಲ್ಲಿ ಏನ್ ಕೆಜಿ ಇಷ್ಟ ಅಂತ ಹಣ ಕೊಡ್ಬೇಕು? ಹೌದೌದು, 10 ಕೆಜಿಗೆ 50 ರೂಪಾಯಿ ನಿಗದಿ ಮಾಡಿದಾರೆ ಅವರು. ಅದು ನಮ್ಮ ಸರ್ಕಾರಿ ರೇಟ್ ಇದ್ದಂಗೆ, ಬೇರೆ ಕಡೆಗೆ ಹೋದ್ರೆ 70-80 ರೂಪಾಯಿ 10 ಕೆಜಿ ಉಣ್ಣೆ ಇದ್ರೆ 50 ರೂಪಾಯಿ ತಗೊಂತಾರೆ. ನಿಮ್ಮ ಸೊಸೈಟಿ ಮುಖಾಂತರ ಆದ್ರೆ ಸ್ವಲ್ಪ ಕಡಿಮೆ ಕಡಿಮೆ ಕಡಿಮೆ ಆಗುತ್ತೆ. ತಿರ್ಗಾ ಅದಕ್ಕೆ ಇಬ್ರು ಬೇಕು ನಾವು, ಒಬ್ರು ಮುಂದೆ ಇದು ಮಾಡಬೇಕು, ಒಬ್ರು ಆಕಾರ ಒಬ್ರು ಇರ್ಬೇಕು, ಸ್ವಲ್ಪ ಅನುಭವದಾರಿಗಳಾಗಿರ್ಬೇಕು ಅದನ್ನ ಹಾಕಕ್ಕೆ. ಅದ್ರ ಹುಡುಗರು ಕೆಲವು ಕೆಲಸ ಹಾಕಕ್ ಮಿಷಿನ್ ಆಗ ಕೆಲಸ ಎಲ್ಲ ಕಳ್ಸಲ್ಲ, ಅದ್ರಿಂದ ಅದ್ರ ಮಾಡ್ಕೊಂಬಂದು ತಿರ್ಗಿ ನೂಲ್ ತೆಗಿತಾರೆ ಮನೆ ಮುಂದೆ ಹೆಣ್ಮಕ್ಳು. ನೂಲ್ ಅಂತಂದ್ರೆ ಏನ್ ಮಾಡ್ತೀರಿ? ಅವರು ಚರಕದಿಂದ ತೆಗಿತಾರೆ ಸರ್. ಚರಕ ಅದನ್ನ ಯಾವ ರೀತಿ ತಯಾರು ಮಾಡ್ಕೊಂಡಿರ್ತಾರೆ ಚರಕ? ಅದೆಲ್ಲ ಮರದಿಂದ ತಯಾರು ಮಾಡಿರ್ತಾರೆ ಸರ್, ಹಿಂದಿಲಿಂದ ಹಂಗೆ ಬಂದಿರೋದು. ಈಗ ನಮ್ ಸರ್ಕಾರ ಘನ ಸರ್ಕಾರ ಕೂಡ ಕೊಟ್ಟತ್ತ ಚರಕನ, ಸೊಸೈಟಿಗೆ ಎಲ್ಲಾ ಕಡೆನು ಕೆಲಸ ಮಾಡೋರಿಗೆಲ್ಲ ಕೊಟ್ಟಿದ್ದಾರೆ. ಸೊಸೈಟಿ ಮುಖಾಂತರ ನಿಮಗೆ ಚರಕ ಕೊಟ್ಟಿದ್ದಾರೆ? ಈಗ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ ಸರ್. ಕಂಬಳಿ ಮಾಡೋ ಮುಟ್ಟು ಕೂಡ ಕೊಡ್ತಾರೆ ಅವ್ರು, ಇಷ್ಟು ವರ್ಷಕ್ಕೊಂದ್ಸಾರಿ ಅಂತೇಳಿ ಕೊಡದೇ ಇರ್ತದ ಅವ್ರು ಕೊಡ್ತಾರೆ. ಅದರಿಂದ ನಮಗೆ ಅನುಕೂಲ ಆಗುತ್ತೆ. ಈ ಬ್ಯಾಸಿಗೆ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದು ಅದನ್ನ. ಈಗ ಸ್ವಲ್ಪ ಕಂಬಳಿ ಅನ್ನೋದು ಕೊಂಬರು ಬಹಳ ಕಡಿಮೆ ಆಗಿದ್ದಾರೆ, ಬಹಳ ರೇಟ್ ಇರೋದ್ರಿಂದ ಯಾರು ತಾಳಕ್ ಬರಲ್ಲ. ಅದರಿಂದ ಸ್ವಲ್ಪ ಜನ ಬೇರೆ ಬೇರೆ ಬೇರೆ ಕೆಲಸ ನೋಡ್ಕೊಂಡು, ಒಬ್ಬ ಹೆಣ್ಮಕ್ಳಿಗೆ 300 ರೂಪಾಯಿ, ಒಬ್ಬ ಗಂಡ ಮಗ ಹೋದ್ರೆ 500 ರೂಪಾಯಿ ಒಂದ್ ದಿವಸಕ್ಕೆ, ಅವ್ರಿಬ್ರು ಕಲ್ತ್ರೆ 800 ರೂಪಾಯಿ ಆಯ್ತು. ಅವ್ರಿಬ್ರಿಂದ ಒಂದ್ ಅರ್ಧ ಕಂಬಳಿ ಮಾಡೋದಾಗಲ್ಲ 800 ರೂಪಾಯಿಗೆ. ಈಗ ಚರಕದ ಮುಖಾಂತರ ನೂಲ್ ತೆಗಿತೀರಾ? ನೂಲ್ ತೆಗೆದ್ಮೇಲೆ ಏನ್ ಕೆಲಸ ಇರುತ್ತೆ ನಿಮಗೆ? ನೂಲ್ ತೆಗೆದ್ಮೇಲೆ ನಾವು ಗಂಡ ಮಕ್ಳು ಅದನ್ನ ಕಂಬಳಿಗೆ ರೆಡಿ ಮಾಡ್ಕೊಂತ, ಉದ್ದ ಎಷ್ಟು ಇಂಚು ಬಗಲ ಎಷ್ಟು ಇಂಚು ಅಂತ ನಾವು ರೆಡಿ ಮಾಡ್ಕೊಂತೀವಿ. ಆ ರೆಡಿ ಮಾಡ್ಕೊಂಡಾಗ ಅದನ್ನ ನಾವು ಬೆಳಗ್ಗೆ ಎದ್ದು ಈಗ ಉಣಿಸೆ ಇಟ್ಟು ಪುಡಿ ಬರುತ್ತೆ ಸರ್, ಇಟ್ಟು ಬಂದಂಗ್ ಬರುತ್ತೆ. ಇವಾಗ ಚಳಕೆರೆಯಲ್ಲಿ ಸಿಗುತ್ತೆ, ಈಗ ಯಾರು ಹಳೆ ಕೆಲಸ ಮಾಡಲ್ಲ. ಇವಾಗ ಹಳೆ ಕೆಲಸ ಅಂತಂದ್ರೆ ಏನಿತ್ತು? ಹಳೆ ಕೆಲಸ ಅಂದ್ರೆ ಉಣಿಸೆ ಬೀಜ ಕುಟ್ಟಿ ನೆನೆ ಹಾಕಿ ಅದು ಚೆನ್ನಾಗಿರ್ತಿತ್ತು, ಈಗ ಪೌಡರ್ ಬಂದ್ಬಿಟ್ಟ. ಖರ್ಚು ಕಡಿಮೆ ಅಲ್ಲ ತರ ಮಾಡಿದ್ರೆ? ಹೌದು ಸಾ, ಇವಾಗ ಮಾಡಿರ್ಬೇಕಲ್ಲ, ಅಷ್ಟೊತ್ತಿಗೆ ಎದ್ದು ಚಳಿಯಾಗ ಉಳಿಸಿರ್ಬೇಕಲ್ಲ, ನಾವು ಉಳಿಸಿದ್ವಿ. ಏನು ಅವ್ರಿಗೆ ಸೋಬ್ ಇವಾಗ, ಈಗ ಮನೆಯಲ್ಲಿ ಅಡಿಗೆ ಮಾಡೋ ಬದಲು ಊಟ ತಿಂದೋಗ ಸೋಬ ಆ ತರ ಮಾಡ್ಕೊಂಡತ್ ಆಗೈತೆ ನಮ್ ಪರಿಸ್ಥಿತಿ. ಅವರು ಆ ಹಿಟ್ಟು ತಂದು ಬೆಳಗ್ಗೆ ನಾವು ರೆಡಿ ಮಾಡ್ಕೊಂಡು ಇದು ಮಾಡ್ಕೊಂತೀವಿ, ಕಂಬಳಿ ಸಂಜೆ ಸಟ್ಟಿ ಒಂದು ಕಂಬಳಿ ಕಡಿಮೆ ಮಾಡ್ತೀವಿ. ಅದು ಭಾನುವಾರ ಮಾರ್ಕೆಟ್ಗೆ ಹೋಗುತ್ತೆ, ನಾವಾದ್ರೂ ಹೋಗ್ಬೋದು, ಯಾರಿಗಾರು ಕೊಡಬಹುದು. ಈಗ ಸ್ವಲ್ಪ ಇಲ್ಲಿಂದ ಬೇಸಿಗೆ ಟೈಮ್ನ ಕಡಿಮೆ ಆಗುತ್ತೆ ರೇಟ್, ಇಷ್ಟು ದಿನ ಚೆನ್ನಾಗಿತ್ತು. ಯಾಕೆ ಬೇಸಿಗೆಯಲ್ಲಿ ರೇಟ್ ಕಡಿಮೆ ಆಗುತ್ತೆ? ಚಳಿ ಗಾಳಿ ಮಳೆ ಕಡಿಮೆ ಆಗಿ ಹೋಗುತ್ತೆ. ಬೇಸಿಗೆಯಲ್ಲಿ ಯಾರು ದೀಪಾವಳಿ ಮುಂದೆ ಚೆನ್ನಾಗಿ ತಗೊಳಕ್ ಆಗಲ್ಲ, ಅದರಿಂದ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಈಗ ಮಾಡೋರು ಜಾಸ್ತಿ ಆಗ್ತದೆ. ಈಗ ಏನು ನಮಗೆ ಕೆಲಸ ಇರಲ್ಲ, ಅದನ್ನೇ ನಂಬಿಕೊಂಡು ಬದುಕ್ಬೇಕು ನಾವು. ಅದನ್ನ ಈಗ ಉಣ್ಣೆ ಎಲ್ಲ ಸ್ಟಾಕ್ ಇಟ್ಕೊಂಡು ಈ ಬೇಸಿಗೆ ಟೈಮ್ನಾಗೆ ಜಾಸ್ತಿ ಮಾಡ್ಬೇಕು ನಾವು. ಅದನ್ನ ಮಾಡಿ ಇವಾಗ ಇಟ್ರೆ ಮಳೆ ಬಂದ ಕೆಲಸದಲ್ಲಿ ಅವಾಗ ಕೆಲಸ ಸಿಗುತ್ತೆ. ಹೆಣ್ಮಕ್ಳು 300 ರೂಪಾಯಿ ಕೆಲಸಕ್ಕೆ ಹೋಗೋರು ಇದನ್ನ ನಗರೆಲ್ಲ ಮಾಡಿದ್ರೆ 100 ರೂಪಾಯಿ ಕೊಡ್ತಾರೆ. ಇದಕ್ಕೆ ಅದು ಒಂದು 1/2 ಕೆಜಿ ಹಾಕಿದ್ರೆ 100 ರೂಪಾಯಿ ಕೊಡ್ತೀವಿ ಕೂಲಿ. ಅದಕ್ಕೆ ಬೇರೆಯವ್ರು ಮಾಡಿ ಬೇರೆಯವರು ಕಂಪ್ಲೇನಿಯರು ಇದಾರೆ, ನೂಲ್ ತೆಗಿಯ ಹೆಣ್ಮಕ್ಳು ಇದಾರೆ, ಬೇರೆ ಇರ್ತಾರೆ. ಅವ್ರ ಮನೆ ಕೆಲಸ ಮಾಡಿದ್ರು ನಮ್ಮಂತರ ಯಾರಾದ್ರೂ ಮಾಡಿದ್ರೆ ಹಾಕ್ಸ್ಕೊಂಡು ಹೋಗ್ತಾರೆ. ಅದನ್ನ 1/2 ಕೆಜಿ ತಗೊಂಡವ್ರೆ ನಾವು 100 ರೂಪಾಯಿ ಕೊಡ್ತೀವಿ. ಅವರು ಬೆಳಗ್ಗೆ ಹೋಗಿ 1 ಗಂಟೆಗೆ ಬಂದ್ರೆ 300 ರೂಪಾಯಿ ತರ್ತಾರೆ. ಹಂಗಾದಾಗ ಅದು ನಿಂತು ಹೋಗುತ್ತೆ. ಹಿಂಗಾಗುತ್ತ ಈಗ ಒಂದು ಕಂಬಳಿ ನೇಯ್ಬೇಕಂತಂದ್ರೆ ಎಷ್ಟು ಜನ ಬೇಕಾಗ್ತಾರೆ? 3 ಜನ ಹೆಣ್ಮಕ್ಳು ಬೇಕು, ಒಬ್ಬ ಗಂಡು ಮಗ ಬೇಕು. ಅದಕ್ಕೆ ಬಂಡವಾಳ ಬೇಕು, ಉಣ್ಣೆ ಕೊಂಡ್ಕೋಬೇಕು. ಒಳ್ಳೆ ಇವಾಗ ಉಣ್ಣೆ ನಾವು ಕರಿಯ ಕಂಬಳಿ ಮಾಡ್ಬೇಕಂದ್ರೆ 70-80 ರೂಪಾಯಿ ಒಂದು ಕೆಜಿ ಇರ್ತದೆ ಪ್ಯೂರ್. ಎಷ್ಟು ಕೆಜಿ ಬೇಕು ಒಂದು ಕಂಬಳಿಗೆ? ಒಂದು ಅಳತೆಯಾದ ಒಂದು ಅನ್ ಸೈಜ್ ಬೇಕಂದ್ರೆ 2-2.5 ಕೆಜಿ ಬೇಕು ಕನಿಷ್ಠ. ಅಂದ್ರೆ 2 ಕೆಜಿ ಮೇಲೆ ಇರ್ಬೇಕು, ಹೊರತು ಕಮ್ಮಿ ಇದ್ರೆ ಆಗಲ್ಲ. ಅದು ಏನಾಗುತ್ತಂದ್ರೆ ಅದು ಪ್ಯೂರ್ ಇರ್ತದೆ ಉಣ್ಣೆ. ಅದನ್ನ ನಂಬಿಕೆ ಮೇಲೆ ನಾವು ಆ ಕಡೆ ಕೊಡ್ತೀವಿ, ಇದು ನೋಡಪ್ಪ ವಾಪಸ್ ಏನನ್ನ ಆದ್ರೆ ವಾಪಸ್ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಗೊತ್ತಿರುತ್ತೆ ತಗೊಂಡೋಗಿ ಮಾರಾಟ ಮಾಡ್ಕೊಂಬವರಿಗೆ, ಅದರಿಂದ ಅವ್ರು ತಗೊಂಡೋಗ್ತಾರೆ. ಅದಕ್ಕೆ 3 ಜನ ಹೆಣ್ಣು ಮಕ್ಕಳಾದ್ರೆ ಆ 3 ಜನನು ಅದನ್ನ ಒಂದು 2 ಕೆಜಿ ಮೇಲೆ ನೂಲ್ಬೇಕು. ಅವ್ರು ಅವ್ರಿಗೆ 300 ರೂಪಾಯಿ ಕೂಲಿ ಬಿದ್ರೆ ಅದು 900 ರೂಪಾಯಿ ಬರುತ್ತೆ ಮೂವರಿಗೆ. ಅವ್ರಿಗೆ ಹೊರಗಡೆ ಹೋದ್ರೆ ನಮಗೆ 400 ರೂಪಾಯಿ 350 ಕೊಡ್ತಾರೆ ಒಂದು ಕಂಪ್ಲೇನ್ ಇದ್ದಕ್ಕೆ. ಅದು ನಮಗೆ ಸಾಲ ಅಲ್ಲ. ಈ ಕಾಲ ಏನ್ ಬರ್ತದೆ ಅಷ್ಟೊಂದು ಸಂಜೆವರೆಗೆ ಕೆಲಸ ಮಾಡ್ಬೇಕು. ಹೌದು, ಬೇರೆ ಕೆಲಸಕ್ಕೆ ಹೋದ್ರೆ 2 ಗಂಟೆಗೆ ಮನೆಗೆ ಬಂದ್ಬಿಡ್ತು. ತುಂಬಾ ಕೆಲಸ ಇರುತ್ತೆ, ತುಂಬಾ ಇರುತ್ತೆ ಸರ್. ಈಗ ನೂಲ್ ತೆಗಿತಿರಲ್ಲ ಅದಕ್ಕೆ ಸರಿ ಆಗ್ತೀರಾ ನೀವು? ಹೌದು ಸರ್. ಈಗ ಅಂದಲ್ಲ ಸಾವ್ ಪೌಡರ್ ತರ್ತೀವಂತ, ಅದನ್ನ ಈಗ ಕಲ್ಸಿಬಿಡೋದು, ಇಟ್ಟು ಕಲ್ಸಿಬಿಡೋದು, ನೀರಾಗಿ ಕಲ್ಸಿಬಿಡೋದು, ಒಂದು ಅಂದಾಜಿ ಕಲ್ಸೋದು. ಕಲಸಿ ಒಲೆ ಮೇಲೆ ಇಟ್ಬಿಟ್ರೆ ಅದು ಕುದ್ಕೊಂಡು ಅಂಟು ಬಂದ್ಬಿಡುತ್ತೆ. ಅದು ಕುದಿಬೇಕು. ಹೌದೌದು, ಕುದಿಬೇಕು ಪ್ಯೂರ್. ಅದು ಕುದಿ ಅದು ಸ್ವಲ್ಪ ಸುಮಾರು ಕುದ್ರೂ ಅದು ಹಿಡಿಯಲ್ಲ. ಅದು ಅದು ನಮ್ ಗಾಲ ಗೊತ್ತಿರುತ್ತೆ. ಅದ ಅಷ್ಟು ಕುದಿಸಿ ಅದನ್ನ ನಾವು ಮಾಡ್ಕೊಂತೀವಿ. ಹಸಿರುತ್ತೆ ಇದು ನೂಲು, ಹಸೆ ನೂಲಿಗೆ ಮಾಡ್ಕೊಂಡು ನಮ್ಮ ಎಲ್ಲ ಬಹಳ ಮುಟ್ಟಬೇಕು. ಹಸೆ ನೂಲಿಗೆ ಹಚ್ಚಿತ್ರ ನೀವು? ಹಚ್ಚುತ್ತೀವಿ. ಹಚ್ಚಿದ್ರೆ ಅದನ್ನ ಎಳ್ಕೊಂಬೋದು. ಒಂದು ಒಂದಲ್ಲ ನಮ್ ಕೆಲಸ, ತಿರುಗೊಂದು ಹತ್ತಿ ನೂಲ್ ಬೇಕು ನಮ್ಗೆ ಸ್ವಲ್ಪ. ಹಿಂಗೆಂತವೆಲ್ಲ ಜೋಡಿಸ್ಕೊಂಡಿರ್ತೀವಿ. ಅದು 9-10 ಗಂಟೆಗೆ ಒಣಗಿ ಆರಿ ಹೋಗಿ ಎಲ್ಲ ರೆಡಿ ಆಗುತ್ತೆ. ಅದನ್ನ ನಾವು ಕುತ್ಕೊಂಡ್ರೆ ಸಂಜೆ 5 ಗಂಟೆಗೆ ಹಂಗೆ ಕಡಿಮೆ ಮಾಡ್ಬಿಡ್ತೀವಿ 4:30-5 ಗಂಟೆಗೆ. ಅದನ್ನ ಇಷ್ಟು ಜನ ಮಾಡಿ 4 ಜನ ಮಾಡಿದ್ರು 1.5 ವರ್ಷ ಒಂದು ದಿನಕ್ಕೆ ಒಂದು ಕಂಬಳಿ ರೆಡಿ ಆಗುತ್ತೆ. ಒಂದು ಕಂಬಳಿ ರೆಡಿ ಆಗುತ್ತೆ. ಈಗೆಲ್ಲ ಕಂಬಳಿ ತಯಾರ ಮಾಡಿದ್ಮೇಲೆ ಅದನ್ನ ಮತ್ತೇನಾದ್ರೂ ಒಣಗಿಸ್ಬೇಕಾ? ಹೌದು ಸರ್. ಅದನ್ನ ಇಟ್ಟು ಅವತ್ತು ರಾತ್ರಿಗೆ ಒಂದು ಬಕೆಟ್ನಲ್ಲಿ ನೆನಿಡ್ತೀವಿ. ಇಟ್ಟಲ್ಲಿ ಬಿಟ್ಬಿಡುತ್ತೆ. ಅದು ನೆನೆಯಕ ಉದ್ದೇಶ? ಅದು ನೆನೆಯಕಂದ್ರೆ ಅದನ್ನ ತೆಗಿಯಕ ಗಂಜಿ ಹೋಗ್ಬೇಕು. ಅದು ಹಂಗ ಗಟ್ಟಿ ಇರುತ್ತೆ, ಗಂಜಿ ಹೋಗ್ಬೇಕು. ಆ ಕಂಬಳಿನ ಒಂಥರ ಗಟ್ಟಿ ಆಗ್ಬಿಡುತ್ತೆ, ಮೊಡಚಕ್ ಬರಲ್ಲ. ಆಮೇಲೆ ಮೊಡಿಸ್ಬೋದು. ಅಲ್ಲಲ್ಲ, ಗಂಜಿ ತೆಗಿಲಿಲ್ಲ ಅಂದ್ರೆ ಬರಲ್ಲ ಸರ್. ಅಲ್ಲ, ಗಂಜಿ ಕಂಬಳಿನ ಕೇಳಿರೋದಾರೆ. ಈಗ ಮುಂಗಾರಿ ಟೈಮ್ನಾಗ ಗಂಜಿ ಕಂಬಳಿ ಕೇಳ್ತಾರೆ. ಅದಕ್ಕೆ ಇನ್ನ ಸ್ವಲ್ಪ ಗಂಜಿ ಹಾಕಿ ನಾವು ಉದ್ದುತ್ತೀವಿ ಕಾಲಾಗೆ. ಉದ್ದಿದ್ರೆ ಪ್ಯೂರ್ ಗಂಜಿ ಕೇಳ್ತಾರೆ. ನೆಟ್ಟಿಗೆ ಹಂಗೆ ನಿಂತ್ಕೊಂಬತ್ತೆ ಕಂಬಳಿ. ಅದ್ ಹೆಂಗ್ ಬರುತ್ತೆ ಒತ್ಕೊಳಕ್? ಅದೆಲ್ಲ ಅವ್ರಿಗೆ ಹಂಗಂಗ್ ಮಾಡ್ಕೊಂತಾರೆ ಸರ್. ಅವ್ರಿಗೆ ಅದೇ ಬೇಕು. ಆಸೆಗೊಳ್ಬೋದು ಅಲ್ಲ ಸರ್. ಅವ್ರ ಆ ಕಡೆ ಎಲ್ಲ ಮಲ್ನಾಡ್ ಕಡೆಗೆಲ್ಲ ಅವ್ರಿಗೇನೋ ಅನುಕೂಲ ಐತೆ, ಅದ್ರಿಂದ ಅವ್ರು ಕೇಳ್ತಾರೆ. ಅದನ್ನ ಗಂಜಿ ಕಂಬಳಿನೇ ಬೇರೆ, ಇದು ಮಿತವಾದ ಕಂಬಳಿನೇ ಬೇರೆ. ಮಿತವಾದ ಕಂಬಳಿಗೆ ನಾವು ಅದನ್ನ ತೊಳೆದು ಬಿಡ್ತೀವಿ. ಅದನ್ನ ಚೆನ್ನಾಗಿ ಕಾಲಾಡಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಕಲ್ಲಿಟ್ಟು ಒಣಸ್ಬಿಡ್ತೀವಿ. ಅದನ್ನ ಒಳ್ಳಿಟ್ಬಿಟ್ಟು ಕೆಲಸ ಮುಗೀತ. ಅದು ಒಣಗಿಬಿಡೋದು. ಒಣಗಿಬಿಡೋದು. ಎಷ್ಟು ದಿನ ಒಣಗಬೇಕು? ಇಲ್ಲ ಸರ್, 8 ಗಂಟೆ. ಬೆಳಗ್ಗೆ 10 ಗಂಟೆಗೆ ಹಾಕಿದ್ರೆ 1 ಗಂಟೆಗೆಲ್ಲ ಒಳ್ಳೆ ಬಿಸಿಲು ಇತ್ತಂದ್ರೆ ಬೇಗ ಒಣಗಿಬಿಡುತ್ತೆ. ಗಾಳಿ ಬಿಸಿಲು ಇದ್ರೆ ನಡೀತದೆ. ಹಿಂಗೆ ಸೀಸನ್ ನಲ್ಲಿ ಎಷ್ಟು ಸುಮಾರು ಕಂಬಳಿ ತಯಾರು ಮಾಡ್ತೀರಾ ಸರ್? ಸೀಸನ್ ನಲ್ಲಿ ಹೋಗ್ತವೆ. ಈಗ ಮೈಲಾರ್ ಜಾತ್ರೆ ಇದೆ, ಮೈಲಾರ್ ಜಾತ್ರೆಗೆ ಸ್ವಲ್ಪ ಖರ್ಚಾಗುತ್ತೆ. ಪಂಡ್ರಾಪುರಕ್ಕೆ ಹೋಗ್ತವೆ ಅಂತ ಸೀಸನ್ ನಾಗೆ ಕಂಬಳಿ ಸ್ವಲ್ಪ ನಮ್ಗೆ ಇದಾಗದು. ಮಸೀದಿ ಜಾತ್ರೆ ಅಂತ ಬಾಂಬೆ ಹತ್ರ ಆಗುತ್ತೆ. ಅವೆಲ್ಲ ನಾವು ನೋಡಿಲ್ಲ, ದೊಡ್ಡರು ವ್ಯಾಪಾರಿಕರು ಮಾತಿವೆಲ್ಲ. ಅಲ್ಲಿ ಮಸೀದಿ ಜಾತ್ರೆಗೆ ಕಂಬಳಿ ಬೇಕೇ ಬೇಕಂತೆ. ಇಲ್ಲಿ ಪಂಡ್ರಾಪುರದಾಗೆ ಅದು ಆಷಾಢದಾಗ ಒಂದ್ಸರಿ, ವರ್ಷಕ್ಕೆ 2 ಸರಿ ಆಗುತ್ತೆ. ಅದು ಆ ಪಂಡ್ರಾಪುರದಲ್ಲಿ ನಮ್ಮ ಕಂಬಳಿ ಖರ್ಚಾಗುತ್ತೆ. ಮೈಲಾರ ಜಾತ್ರೆಗೆ ಬರುತ್ತಲ್ಲ ಸರ್, ಈಗ ಮೈಲಾರ ಜಾತ್ರೆಯಲ್ಲಿ ನಮ್ಮ ಕಂಬಳಿ ಸ್ವಲ್ಪ ಖರ್ಚಾಗುತ್ತೆ. ಅದ್ರ ಜೊತೆಗೆ ಇವಾಗ ಎಲ್ಲ ಇದು ಮಿಷಿನ್ ಕಂಬಳಿ ಜಾಸ್ತಿ ಓಡುತ್ತೆ, ಆದ್ರಿಂದ ನಮ್ಗೆ ಏನು ಉಪಯೋಗ ಇಲ್ಲ. ಈಗ ನೀವ್ ಹೇಳಿದ್ರ ಯಂತ್ರದಿಂದ ತಯಾರು ಮಾಡಿದಂತ ಕಂಬಳಿಗೂ ಈಗ ಕೈಯಿಂದ ಮಾಡಿದಂತ ಕಂಬಳಿಗೂ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಇದು ಯಂತ್ರದಿಂದ ಆಗಿದೆ, ಇದು ಕೈಯಿಂದ ಮಾಡಿರೋದ್ ಅಂತ? ಅಲ್ಲ, ನಿಮಗೇನೋ ಅನುಭವ ಇದೆ ಗೊತ್ತಾಗುತ್ತೆ. ಈಗ ಬೇರೆ ಗ್ರಾಹಕರಿಗೆ ಹೆಂಗ್ ಗೊತ್ತಾಗುತ್ತೆ? ಅದು ಗೊತ್ತಾಗುತ್ತೆ ಸರ್. ಅದು ಅದಾಗ್ಲೇ ಒಂದ್ ಸ್ವಲ್ಪ ಹಿಂಗೆ ಕಿತ್ಕೊಂಡು ನೋಡ್ಬಿಟ್ರೆ ಅದಾಗಲೇ ಎಲ್ಲ ಬೆಡ್ ಶೀಟ್ ಹತ್ತಿ ಎಲ್ಲ ಕಾಣುತ್ತೆ ಅದ್ರಲ್ಲಿ. ನಮ್ದು ಬರೀ ಉಣ್ಣೆ ಕುರಿ ಉಣ್ಣೆ ಇರುತ್ತೆ, ಮಾತು ಪ್ಯೂರ್ ಉಣ್ಣೆ ಇರುತ್ತೆ. ಸ್ವಲ್ಪ ಹಿಡ್ಕೊಂಡು ಹಿಂಗೆ ಅದನ್ನ ಒಂದು ಎಳೆ ಕಿತ್ತು ನೋಡಿಬಿಟ್ರೆ ಇವನ್ ಯಾವ ಮಟ್ಟಕ್ಕೆ ಮಾಡಿದ ಅನ್ನೋದು ಅದೇ ಅದು ಹೇಳ್ಕೊಡುತ್ತೆ. ಅದಕ್ಕಾಗ್ಲೇ ಆ ನೂಲ್ಗೆ ಅವ್ರ ಏನೋ ಒಂದು ಎಣ್ಣೆ ಹಾಕಿರ್ತಾರ ಸರ್, ಅದು ಗೌಲ್ ಬರ್ತಿರುತ್ತೆ ಆಗ್ಲೇ. ಫಸ್ಟ್ ಕಂಬಳಿನೇ ಗೌಲ್ ಬರುತ್ತೆ, ಸ್ಮೂತ್ ಬಹಳ ಚೆನ್ನಾಗಿರುತ್ತೆ. ಒದ್ಕೊಂಡ್ರೆ ಅದನ್ನ ಒದ್ಕೊಳಕ್ಕೆ ಬರೋದಿಲ್ಲ, ಅಷ್ಟು ವಾಸನೆ ಬರುತ್ತೆ. ಅದು ಒಂಥರ ಅಪಾಯಕಾರ ಕಂಬಳಿ ಅಂತ ಹೇಳ್ತಾರೆ ಅದನ್ನು. ಅದರಿಂದ ಬಹಳ ಜನ ಇವಾಗ ತುಟ್ಟಿಯಾದ್ರೆ ಆಗ್ಲಿ ಅಂತ ಹೇಳಿ ಆ ಕಂಬಳಿ ನಾಳೆ ಸ್ವಲ್ಪ ಜನ ಅಲ್ಲ ಒಪ್ಪಲ್ಲ, ದುಡ್ಡಿದ್ದಂತರು ಯಾರದೇ ಬೇಡಪ್ಪ ಅದು ನನ್ಗೆ ಇಷ್ಟ ಆಗಲಿ ಇದೇನೋ ಕೊಡು ಎಂಬಂಗ ಆಗೈತೆ. ಏನ್ ಮಾಡಿದ್ರು ನಮಗಿನ್ನ ಸಾಲ್ಸ ಇವು ಕಂಬಳಿ ಹೆಂಗಂದ್ರೆ ಹಂಗೆ ನೋಡಿ. ಈಗ ಪಂಡ್ರಪುರಕ್ ಹೋಗ್ಬಿಟ್ರೆ ಕಮ್ಮಿ ಕೊಡ್ತಾರೆ ಅವರು, ದಾನ ಕೊಡೋ ಕಂಬಳಿ ಅವ್ರಿಗೆ ಏನೇನಾಗಲ್ಲ, ಅಲ್ಲಿ ಯಾರಿಗೆ ದಾನ ಕೊಡ್ತಾರೆ ತಗೊಂಡು ಕೊಡ್ತಾರೆ ಅಂತ ಅವರು. ದಾನ ಕೊಡ್ಬೇಕಾದ್ರೆ ಎಂತದಾರು ಕೊಟ್ಟು ಹೋಗ್ಬಿಡ್ತಾರೆ ಅವರು, ಗುಣಮಟ್ಟ ನೋಡಲ್ಲ, ಗುಣಮಟ್ಟ ಯಾಕೆ ನೋಡಕ್ ಹೋಗ್ತಾರೆ. ಹಂಗೆ ಆಗುತ್ತೆ ಸರ್. ಈಗ ಸುಮಾರು ವರ್ಷಗಳ ಹಿಂದಿನ ಒಂದು ಕಾಲಕ್ಕೆ ಹೋದಾಗ ನಾವು ಈಗ ಕಣದಲ್ಲಿ ಕಣಸುಗ್ಗಿ ಮಾಡುವಂತವ್ರು, ಈಗ ರಾತ್ರಿ ಚಳಿಗಾಲದಲ್ಲೆಲ್ಲ ಹೊರಗಡೆ ನಾವು ಕಣದಲ್ಲಿ ಮಲ್ಕೊಂಡಾಗ ಈಗ ಕಂಬಳಿ ಹೊತ್ಕೊಂಡು ಮನ್ಕೊಂಡ್ರೆ ಎಲ್ಲೇ ಒಂದ್ ಕಡೆ ಅವರಿಗೆ ಎಷ್ಟು ಬೆಚ್ಚನೆಯ ಒಂದು ಅನುಭವ ಆಗ್ತಾ ಇತ್ತು ಅಲ್ವಾ. ಈಗ ಎಂತ ನಾವು ಉಲ್ಲನ್ ರಗ್ ಹೊತ್ಕಂದ್ರು ಆ ತರ ಬೆಚ್ಚನೆಯ ಒಂದು ಅನುಭವ ಆಗಲ್ಲ. ಹೌದು ಸರ್, ಅಷ್ಟು ಒಂದು ಕಂಬಳಿಗೆ ಒಂದು ಇದೇ ಇದೆಯಲ್ವಾ. ಇತ್ತು ಸಹ ಹಿಂದೆ ಒಂದು ಸರಿಯಾಗಿ ಒಂದ್ ಸರಿ ಮಳೆ ಬಂದ್ರು ನಾವು ಮಾತ್ರ ಕಂಬಳಿ ಮಾಡಿದಾರೆ, ನಮ್ಮಪ್ಪರು ಮಾಡಿದಾರೆ, ನಾವು ಮಾಡಿದೀವಿ ಫಸ್ಟ್ ಗೆ. ಆ ಕಂಬಳಿನ ಚೆನ್ನಾಗಿ ಕ್ಲೀನ್ ಆಗಿ ಮಡಿಸ್ಕೊಂಡು ಒದ್ಕೊಂಡ್ಬಿಟ್ರೆ ನೀನ್ ಮಳೆ ಬಂದ್ರೆ ದೇಖಲಿ ಒಂದೇ ಒಂದು ಪದರ ನೆನೀತಿತ್ತು, ಅದ್ರಾಗ ಎರಡು ಪದರ ನೆನೆಯಲ್ಲ. ಚಳಿಗ ಅದು ಬಹಳ ಕುರಿ ಕಾಯರಿಗೆ, ವ್ಯವಸಾಯ ಮಾಡೋರಿಗೆ, ಕಣಕಾಯರಿಗೆ ಫಸ್ಟ್ ಅಂದ್ರೆ ಅದೇ ಕಂಬಳಿನೇ ಬಹಳ ಬೆಸ್ಟ್ ಕೆಲಸ. ಹೌದು, ಈಗ ಕುರಿ ಮಂದಿ ಹೊರಗಡೆ ಎಲ್ಲ ತರಿರ್ತಾರಲ್ಲ ಅವರೆಲ್ಲ ಬಳಕೆ ಮಾಡಂತದ್ದೇ ಈಗಲೂ ಸಹ ಕಂಬಳಿನೇ ಅಲ್ವಾ. ಬೇಕು ಬೇಕು ಅವರಿಗೆ, ಅದು ಬೇಕು. ಅತಿ ಹೆಚ್ಚಾಗಿ ಯಾವ ಕಾರ್ಯ ಮಾಡ್ಲಿ ಬಹಳ ಜನಕ್ಕೆ ಕಂಬಳಿದಲ್ಲಿ ಕೆಲಸ ಮಾಡಲ್ಲ, ನಮ್ ಕಂಬಳಿ ತಕೊಂಡೇ ಕಾರ್ಯ ಮಾಡ್ಕೊಂತಾರೆ ಕಂಬಳಿಗಳಿಗೆ. ಈಗ ಪೂಜೆ ಪುನಸ್ಕಾರಗಳಿಗೆಲ್ಲ ಬಳಸ್ತಾರೆ ಅಲ್ವಾ, ಮದುವೆ ಕಾರ್ಯಕ್ರಮ ಇರಬಹುದು. ಹೌದು, ಇಂತ ಜನಕ್ಕೆ ಬೇಕಲ್ಲ. ಈಗ ಒಂದ್ ಕಡೆ ನೀವ್ ಹೇಳಿದ್ರ ಪೂಜೆ ಪುನಸ್ಕಾರಕ್ಕೆ ಒಳ್ಳೆಯ ಒಂದು ಸಂದರ್ಭದಲ್ಲಿ ಕರೆ ಕಂಬಳಿ ಅಂತ ಹೇಳಿ ಸಾಕಷ್ಟು ಬೇಡಿಕೆ ಇದೆಯಲ್ವಾ. ಒಂದ್ ಹಳ್ಳಿಗಳಲ್ಲಿ ಎಲ್ಲೋ ಒಬ್ಬರ ಮನೆಯಲ್ಲಿದ್ರು ಅದನ್ನ ಇಡೀ ಊರೆಲ್ಲ ಅದು ತಗೊಂಡೋಗಿ ಜನ ಅದನ್ನ ಬಳಸ್ತಾರಲ್ವ. ಈಗ ಅದನ್ನ ಯಾವ ರೀತಿ ಮಾಡ್ತೀರಿ ಕರೆ ಕಂಬಳಿ ಅಂದ್ರೆ? ಇಲ್ಲ ಸರ್, ನಾವ್ ಮಾಡ ಅದ್ರ ಪೂಜೆ ಕಂಬಳಿ ಗೀಜೆ ಕಂಬಳಿ ಅಂತ ಏನು ಬರಲ್ಲ. ಅಲ್ಲಿ ಅವ್ರ ಏನ್ ಮಾಡ್ತಾರ ಅಂದ್ರೆ ನಮ್ಮ ಸೇಟ್ಗಳು ಬರ್ತಾರಲ್ಲ ಆ ಕಡೆ ಮಲ್ಲಾರ್ ಕಡೆಯಿಂದ ಬರ್ತಾರಲ್ಲ, ನಮ್ಗಿನ ಅವ್ನಿಗೆ ಅನುಭವ ಚೆನ್ನಾಗಿರುತ್ತೆ. ಅವ್ರು ಸಣ್ಣದಾದ್ರೆ ಅದೇ ಕೆಲಸ ಮಾಡಿರ್ತಾರ ಅವ್ರು, ಯಾವ ಕಂಬಳಿ ಯಾವ ನೂಲ್ಯಾಗ ತೆಗ್ದೇನೆ ಎಷ್ಟು ನಯಸ ಐತೆ ಅಂಬದು ಅವ್ರು ನಿಗಡಿತಾರೆ. ಅಲ್ಲಲ್ಲ, ಪೂಜೆ ಕಂಬಳಿ ಅಂತಂದ್ರೆ ಎಲ್ಲಿ ಕರಿಯೋದ ಅಷ್ಟೇನೆ ಇರಬೇಕು. ಹೌದು, ಕರಿಯೋದು ಒಂದು ಬೆಳೆ ಎಲ್ಲಿ ಮಿಕ್ಸ್ ಇರಬಾರ್ದಲ್ವಾ? ಇಲ್ಲ ಇಲ್ಲ, ಒಂದು ಎಳೆ ಬೆಳೆ ಬೆಳೆ ಕಡ್ಡಿ ಕಟ್ಟಿರ್ತೀವಿ ಅದು ಉಟ್ಟು ಕರೆಯದಾಗಿರಬಾರ್ದು ಅಂತ. ಅಂದ್ರೆ ಅಷ್ಟು ಒಂದು ವಿಶೇಷತೆ ಇದೆಯಲ್ವಾ ಕರೆ ಕಂಬಳಿಗೆ, ಇವತ್ತಿಗೆ ಪ್ರಾಮುಖ್ಯ ಆಯ್ತು. ಹೌದು, ಈಗ ಕೆಲವೊಂದು ಸಂದರ್ಭದಲ್ಲಿ ಕರೆ ಕಂಬಳಿ ಇಲ್ಲ ಅಂದ್ರೆ ಅಲ್ಲಿ ಒಂದು ಕೆಲಸಗಳೇ ನಡೆಯಲ್ಲ. ಅಲ್ಲಿ ಎಲ್ಲ ಈಗಿನ ಜನಗಳಿಗೆ ಎಲ್ಲೋ ಒಂದ್ ಕಡೆ ಒತ್ಕೊಂಡ್ರೆ ಇದು ಸುಚ್ಚತೆ ಅನ್ನುವಂಥದ್ದು ಅನುಭವ ಆಗುತ್ತೆ ಅಲ್ವಾ. ಅದೆಲ್ಲ ನಿಮ್ ಕಾಲದ ಜನಗಳಿಗೆ ಅನುಭವ ಚೆನ್ನಾಗ್ ಗೊತ್ತು ಕಂಬಳಿಯ ಒಂದು ಇದು ಏನು ಅನ್ನೋದಲ್ವಾ. ಹೌದು ಸರ್, ಅದ್ರಾಗೆ ಎಲ್ಲಿಂದ ಎಲ್ಲಿಂದ ಮಹಾರಾಷ್ಟ್ರ ಕಡೆಯಿಂದ ಅಲ್ಲೇ ಇಲ್ಲಿ ಬೆಡ್ ಶೀಟ್ಗಳು ಬೈಕ್ನಲ್ಲಿ ಹಾಕೊಂಡು ಸುಮ್ಮನೆ ತಿರುಗ್ತಿರ್ತಾರೆ. ಅವ್ರು 200, 100, 300 ಕೊಟ್ಟು ಕೊಟ್ಟು ಕೊಟ್ಟು ಹೋಗ್ತಾರೆ. ಈಗ ಯಾರಾದ್ರೂ ಈಗ ಅಳಾರಾದ ಕೆಲಸಕ್ಕೆ ಹೋಗ್ತಾರೆ ಸರ್, ತೆಗವಕ್ಕೆ ಯಾರು ಮಾಡ್ಕೊಂಬಕ್ ಹೋಗಲ್ಲ. ನಮ್ಮ ಹತ್ರ ಬರ್ಬೇಕಂದ್ರೆ ಯಾರು ಬರ್ಬೇಕಂದ್ರೆ 1,000 ರೂಪಾಯಿ 2,000 ಜೋಮ್ನಿಗೆ ಇಟ್ಕೊಂಡೇ ನಮ್ ತಕ್ ಬರ್ಬೇಕು ಅವ್ರು ಕಂಬಳಿ ಬೇಕಂದ್ರೆ. ಅಂತವ್ರು ಇದಾರೆ, ಅವ್ರಿಲ್ಲಪ್ಪ ಅಂದ್ರೆ ನಾವ್ ಕೆಲಸನಲ್ಲಿ ಮುಚ್ಚಿಡ್ಬೇಕಾಗಿತ್ತು. ಮೇಲಾಗಿ ನಮ್ಮ ಸೊಸೈಟಿಯಿಂದ ನಮ್ಮ ಉಣ್ಣೆನ ಕೈಗಾರಿಕೆ ಇದರಿಂದ ನಮ್ಮ ಸರ್ಕಾರ ಘನ ಸರ್ಕಾರ ಒಳ್ಳೆ ಕೆಲಸ ಮಾಡೋದು. ಈಗ ಸರ್ಕಾರದ ಸೌಲಭ್ಯ ಸಾಕಷ್ಟು ಇದೆ ಕುರಿ ಒಂದು ಕಂಬಳಿ ನೇಯುವಂತವರಿಗೆ ಅಲ್ವಾ. ಆದ್ರೆ ಅದನ್ನೆಲ್ಲ ಉಪಯೋಗ ಮಾಡ್ಕೊಂಡಿದ್ದೀರ ನೀವು? ನಾವು ಮಾಡ್ಕೊಂತೀವಿ ಸರ್, ಆದ್ರೆ ಕಮಿಟಿಗಿರೋ ಜನ ಚೆನ್ನಾಗಿರ್ಬೇಕು, ಕಮಿಟಿ ಚೆನ್ನಾಗಿರ್ಬೇಕು, ಅಧ್ಯಕ್ಷರು ಸೆಕ್ರೆಟರಿ ಅವ್ರು ಎಷ್ಟು ಚೆನ್ನಾಗಿರ್ತಾರೋ ನಾವು ಅಷ್ಟು ಚೆನ್ನಾಗಿರ್ತೀವಿ. ಅಂದ್ರೆ ಚೆನ್ನಾಗಂದ್ರೆ ಸರ್ಕಾರದ ಯೋಜನೆಗಳನ್ನ ಮುಟ್ಟಿಸಬೇಕು, ಸಾಮಾನ್ಯ ಜನಗಳಿಗೆ ತಲುಪಿಸಬೇಕು. ಹೌದೌದು, ಈ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ಬೇಕು ಅಂತೀರ. ಅವ್ರವರು ಭಾರತಕ್ಕೆ ಬಳಸ್ಕೊಂಡ್ರೆ ಅದ್ರಲ್ಲಿ ನಮಗೆ ಗೊತ್ತಾಗೋದಿಲ್ಲ ಅದ್ರಲ್ಲಿ. ಹೌದು, ಅವ್ರು ಏನಾದ್ರು ಒಂದು ಬಂದ ತಪ್ಪ ನಿಮ್ಗೆ ಅಂತ ತೋರಿಸಿದ್ರೆ ನಮ್ಗೆ ಇಷ್ಟ ಹಂಚ್ಕೊಂಡು ಒಂದು ಶೆಡ್ ಬರ್ಬೋದು, ಒಂದು ಮನೆ ಕೊಡಬಹುದು, ಇನ್ನ ನಮ್ಗೆ ಬೋನಸ್ ಬರ್ಬೋದು. ಹೌದು, ನಿಮ್ಗೆ ಇಂತ ಸವಲತ್ತು ಬಂದ ತಪ್ಪ. ಬೋನಸ್ ಅಂತಂದ್ರೆ ಯಾವ ರೀತಿ ಬರುತ್ತೆ ನಿಮಗೆ? ಸರ್, ನಾವು ಇವಾಗ ಕಂಬಳಿ ಮಾಡ್ತೀವಿ, ಕಂಬಳಿ ಮಾಡಿ ಈಗ ನಾವು ಕಂಬಳಿ ಮಲ್ಲಾಡಿ ಕಳಿಸ್ತೀವಿ, ಒಬ್ಬರ ಆತನ ಹತ್ರ ದುಡ್ಡಿರಲ್ಲ, ಈಗ ಬಹಳ ಈಜಿ. ಆತೇನ್ ಮಾಡ್ತಾನೆ, ನಾವು ಊರಾಗಿರ್ಲಿ ಹೇಳಿ ಬೇರೆ ಕೊಟ್ಟು ಕಂಬಳಿ ಕಳ್ಸಪ್ಪ, ನಾವು ಮೊಬೈಲ್ಗೆ ಹಾಕ್ತೀವಿ ನೋಡಿ ದುಡ್ಡು ನಿನ್ಗೆ ಅಂತಾನೆ. ಅದು ಬ್ಯಾಂಕ್ ಹೋಗುತ್ತೆ, ನಮ್ಮ ಅಕೌಂಟ್ ನಲ್ಲಿ ಎಷ್ಟು ಟರ್ನ್ ಓವರ್ ಆಗೈತೆ ಅಂತೇಳಿ ಅವ್ರು ಕೇಳ್ತಾರೆ. ಅವತ್ತು ಆ ಅಕೌಂಟ್ ನಮ್ದು ಓಡಿದ್ನ ತಗೊಂಡೋಗಿ ನಾವು ನಮ್ಮ ಆಫೀಸ್ ಕೊಡ್ಬೇಕು. ಈಗ ನಾವು ಯಾರಿಗೇನ ನಾವು ಒಂದ್ ದೂರದಿಂದ ಉಣ್ಣೆ ತರಿಸ್ತೀವಿ, ನಾವು ಉಣ್ಣೆ ತರಿಸಾಗ ಏನ್ ಮಾಡ್ತೀವಿ ಅಂದ್ರೆ ಈಗ ಬಹಳ ಜನ ಓಡಾಡೋದು ಕಮ್ಮಿ ಸಹ. ಇವಾಗ ಏ ಇಂಥದ್ದು ಕಳಿಸ್ಬಿಡಪ್ಪ ಇಂಥ ಬಸ್ಗೆ, ನಾನು ಹಾಕ್ತೀನಿ ನಿನಗೆ ದುಡ್ಡು. ಅದು ಯಾಡಾಗಿರುತ್ತೆ, ಇದನ್ನ ಕೇಳ್ತಾರೆ ಅವ್ರು. ಈಗ ಒಂದು ಕಂಬಳಿ ನೀವು ತಯಾರು ಮಾಡ್ಬೇಕಂತಂದ್ರೆ ಎಷ್ಟು ಖರ್ಚು ಬರುತ್ತೆ? ಒಂದು ಕಂಬಳಿ ಅಂದ್ರೆ ಸಹ ಒಂದು 3 kg ಉಣ್ಣೆ ಅಂದ್ರೆ 180 ರೂಪಾಯಿ ಉಣ್ಣೆ. ಅದಕ್ಕೆ ಒಬ್ಬೊಬ್ರಿಗೆ ಹೆಣ್ಮಕ್ಳಿಗೆ ಅದು ಒಂದು 500 ರೂಪಾಯಿ ಕೂಲಿ ಬರುತ್ತೆ. ಇವನಿಗೆ ನನಗೆ 500 ರೂಪಾಯಿ ಕೂಲಿ ಬಂಡವಾಳ. ಅದಕ್ಕೆ ತಿರ್ಗಾ ಉಣಿಸೆ ಇಟ್ಟು ಅಲ್ಲ ಬಣ್ಣನೂ ಬೇಕಾಗುತ್ತ ಬಣ್ಣನೂ ಕೊಡ್ತೀವಿ ನಾವು. ಹೆಂಗಂದ್ರೆ ಒಬ್ಬೊಬ್ರಿಗೆ ಬಣ್ಣ ಅಂತಂದ್ರೆ ಏನ್ ಕೊಡ್ತೀರಿ? ಬಣ್ಣ ನೀಲಿ ಬಣ್ಣ ತಗೊಂಡು ಅದನ್ನ ಒಲೆ ಮೇಲೆ ಬಿಸಿ ಮಾಡಿ ಸುಡಾ ನೀರ್ನಕ್ಕಿ ಕಂಬಳಿ ಹದ್ದುತ್ತೀವಿ. ಯಾಕೆ ಬಣ್ಣ ಯಾಕೆ ಕೊಡ್ಬೇಕು? ಬಣ್ಣ ಕೊಟ್ರೆ ಪ್ಯೂರ್ ಕಂಬಳಿ ಕರ್ರ ಕಾಣುತ್ತೆ. ಸಾಮಾನ್ಯ ಸ್ವಲ್ಪ ದಿನ ಹೋಗಲ್ಲ. ಅದ್ ನಾವು ತರ ಬಣ್ಣ ಸ್ವಲ್ಪ ಗ್ಯಾರಂಟಿ ಇರುತ್ತೆ. ಏನಾಗಿರಲ್ಲ, ಕೆಲವರು ನಮ್ ಚೆನ್ನಾಗಿರ್ಬೇಕು, ಕಪ್ಪಾಗಿ ಕಾಣಬೇಕು. ಅದು ಕೆಮಿಕಲ್ ಏನು ಎಫೆಕ್ಟ್ ಆಗಲ್ಲ? ಇಲ್ಲ ಇಲ್ಲ ಇಲ್ಲ, ಕೆಮಿಕಲ್ ಇರಲ್ಲ ಸರ್. ಈಗ ಮೊದ್ಲೆಲ್ಲ ಗುಲಾಬಿ ಬಣ್ಣ 4-5 ದಿನ ಬಣ್ಣ ಬರೋದು, 4-5 ದಿನ ಬಣ್ಣ ಬಂದ್ರೆ ಎಲ್ಲದಕ್ಕೂ ಕಂಬಳಿಗೇನೆ ನಮ್ಮ ಸೀರೆ ಡಿಸೈನ್ ಮಾಡ್ದಂಗೆ ಮಾಡ್ತಿದ್ವಿ. ಈಗ ಅಷ್ಟೊಂದ್ ಮಾಡಕ್ ಆಗಲ್ಲ, ನಮಗ್ ಗಿಟ್ಟಲ್ಲ. ಅದು ಕರಿಯ ಕಂಬಳಿ ಮಾತ್ರ ಒಂದೇ ಇರುತ್ತಲ್ಲ, ಅದು ಮಾಡಬಹುದು. ಈಗ ಬೆಳೆದಂತೆ ಬಣ್ಣಂತೆ ಅದಂತೆ ಇದಂತೆ ಅದೆಲ್ಲ ಮಾಡಕ್ ಹೋಗ್ಬಿಟ್ರೆ ನಮ್ಗ ಅಸಲು ದೇಕಲಿ ಸಿಗಲ್ಲ. ಈಗ ಸುಮಾರು 1,400 to 1,500 ರೂಪಾಯಿ ಖರ್ಚು ಬರುತ್ತೆ ಒಂದು ಕಂಬಳಿ ಮಾಡಬೇಕು ಅಂತಂದ್ರೆ. ಈಗ ನೀವು ಏನ್ ರೇಟ್ ಕೊಟ್ಟರೆ ನಿಮ್ಗೆ ಲಾಭದಾಯಕ ಆಗುತ್ತೆ ನೋಡ್ ಸರ್? ನಾವೊಂದು 2,000-10,000 ಮಾರ್ಬೇಕು ಒಂದ್ ಕಂಬಳಿನ. ಒಂದ್ ಕಂಬಳಿನ ಒಂದ್ ಮಾರಿದ್ರೆ ಒಂದ್ ಸೀಸನ್ ಹೋಗುತ್ತೆ. ಈಗ ಬ್ಯಾಸ್ಗೆ ಟೈಮು, ಇಲ್ಲಿಂದ ಬಾರಿ ಕಷ್ಟ ಆಗುತ್ತೆ. ಈಗ ಯಾರಾದ್ರೂ ಇದ್ದಂತಾರು ದುಡ್ಡು ಇಟ್ಕೊಂಡ್ರೆ ಇಟ್ಕೊಂತಾರೆ, ಅದು ತಿರ್ಗ ಅದು ಹೆಂಗ ಆಗುತ್ತೆ ಅಂದ್ರೆ ಪಂಡ್ರಾಪುರ ಜಾತ್ರೆ ಆ ಟೈಮ್ ಚಾಲ ಆಗುತ್ತೆ ಮುಂಗಾರಿ ಟೈಮ್ ನಲ್ಲಿ. ಅಲ್ಲಿವರೆಗೆ ನಾವು ಇಟ್ಕೋಬೇಕಲ್ಲ. ಅವ್ರು ಅವ್ರ ಬಡತನದ ಬಾಳೆದಾಗ ಇದ್ದರು. ಈಗ ನಡೆಯಲ್ಲ ಜೀವನ. ಮೊದ್ಲೆಲ್ಲ ಎಲ್ಲ ಸಾಹುಕಾರಗಳಿಗೆ ಕಂಬಳಿ ಕೊಡ್ತಿದ್ರು ಬಹಳ ಜನ ಎಲ್ಲ ಮಾರ್ಕೆಟ್ ಅಲ್ಲಿ ಯಾರು ಹೋಗಂಗಿಲ್ಲ, ನಾವು ಪರಿಸ್ಥಿತಿಗಳಂಗಿದ್ವು. ಈಗ ಅದರಿಂದ ಏನಲ್ಲ ಸರ್, ನಮ್ ಘನ ಸರ್ಕಾರದಿಂದ ಸೊಸೈಟಿಗಳಿಗೆಲ್ಲ ಬಂದು ಜನಕ್ಕೆ ಅನುಕೂಲ ಮಾಡಿಬಿಟ್ರಲ್ಲ, ಅವಾಗಲಿಂದ ಎಲ್ಲ ಸ್ವಯರ್ಜಿತ ಆಗಿದ್ದಾರೆ. ಒಂದೇ ಇರ್ಲಿ ಎರಡೇ ಇರ್ಲಿ ನಾವೇ ತಗೊಂಡೋಗಿ ಮಾರ್ಕೆಂಬಷ್ಟು ಹಕ್ಕು ಬರೋದು, ಇನ್ನೊಬ್ರ ಕೈ ಕೊಡಲ್ಲ. ಒಬ್ರ ಕೈ ಅಂದ್ರೆ ಬೇರೆ ಮಾರಾಟದಾರ ಕೈ ಕೊಡಬಹುದು ನಾವು. ಈಗ ನೀವು ಮಾರಾಟ ಅಂತಂದ್ರೆ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ? ಹೋಗಿ ನಾವು ಚಳ್ಳಕೆರೆಗೆ ಹೋಗ್ತೀವಿ. ಚಳ್ಳಕೆರೆಗೆ, ಅಲ್ಲಿ ಚಳ್ಳಕೆರೆಗೆ ಅಂತಂದ್ರೆ ಅಲ್ಲಿ ಕಂಬಳಿ ಮಾಡುವಂತದ್ದು ಮಾರ್ಕೆಟ್ ಏನ ಇದೆಯಾ? ಹೌದೌದು, ಮಾರ್ಕೆಟ್ ಗೋಡನ್ ಇದೆ ಸರ್, ಪುರಾತನ ಕಾಲದಿಂದ ಇತ್ತು. ಈ ಗೌರ್ಮೆಂಟ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಅದು. ನಮಗಂತ ಸರ್ಕಾರ ಗೋಡನ್ ಕಟ್ಟಿಸಿಕೊಟ್ಟು ಗೋಡನ್ ಅಲ್ಲಿ ನಾವು ಅದರಲ್ಲಿ ಇರ್ತೀವಿ. ನಾವು ವಾರದಲ್ಲಿ ಯಾವ ದಿನ ಇರುತ್ತೆ ಅಲ್ಲಿ ಮಾರ್ಕೆಟ್? ಭಾನುವಾರ ಮಾತ್ರ. ಭಾನುವಾರ ಇರುತ್ತೆ. ಏನಾದ್ರೂ ಸ್ವಲ್ಪ ಕಂಬಳಿ ಉಳಿದ್ರೆ ಅದಕ್ಕೊಬ್ರು ವಾರಸದಾರ ಇರ್ತಾರೆ, ಅದ್ರ ಕಿಟ್ಟು ಬೀಗ ಹಾಕೊಂಡ್ ಬರ್ತೀವಿ ನಾವು. ತಿರುಗುವಾರ ಉಳಿದ್ರೆ ರೇಟ್ ನಲ್ಲಿ ನಿಮ್ಗೆ ಕೊಡಕ್ಕೆ ಅವಕಾಶ ಇಲ್ಲ ಅಂದ್ರೆ ನಮ್ಗೆ ಅಲ್ಲಿ ಯಾರು ಗೊತ್ತಿರಲ್ಲ, ಯಾರ ಮನೆ ಕಿಟ್ಟು ಬರೋ. ಮೊದ್ಲೆಲ್ಲ ಒಂದು ಬಾಡಿಗೆ ಮಾಡ್ಕೊಂಡಿದ್ರು ಗೋಡನ್ಗಳು. ಜನ ಇವತ್ತು ಬಹಳ ಕಂಬಳಿ ಮಾಡೋರು, ಈಗ ಯಾರು ಮಾಡೋದು ಕಮ್ಮಿ ಆಗ್ಬಿಡ್ತಲ್ಲ. ನಮ್ ಕಂಬಳಿ ಇವತ್ತು ಖರ್ಚಾಗ್ಲಿಲ್ಲ, ಖರ್ಚಾಗ ಗಿಟ್ಟದೇ ಬರ್ತೀವಿ, ನಾಳೆ ಬರೋದು ಖರ್ಚಾಗುತ್ತೆ. ಅಲ್ಲಿ ಹೆಂಗ ರೇಟ್ ನಿಗದಿ ಮಾಡ್ತಾರೆ ಸಹ ಅವ್ರಿಗೆಲ್ಲ ಗೊತ್ತಿರುತ್ತೆ. ನಾವ್ ಹೇಳ್ತೀವಿ, ನಾವ್ 2,000 ರೂಪಾಯಿ ಹೇಳ್ತೀವಿ, ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂದ್ರೆ ಕಂಬಳಿ ಸೈಜ್ ಸೈಜ್ ಅವನ್ ತಗೊಂಡೇನ್ ಗೊತ್ತಿರುತ್ತೆ. ನೋಡಪ್ಪ ನಮ್ ಸಣ್ಣದ ಅಂತದಲ್ಲ, 5,000 ವರೆಗೆ ಮಾಡಿದ್ದಾರೆ ಒಂದು ಕಂಬಳಿ. 5,000 ಮಾಡ್ತಾರೆ ಒಂದ್ ವಾರಕ್ಕೆ ಒಬ್ಬ ಮನುಷ್ಯನ್ ಒಂದೇ ಮಾಡೋದು. ಅದಕ್ಕೆ ಅಷ್ಟು ಫುಲ್ ಡಿಮ್ಯಾಂಡ್ ಐತೆ, ಎಲ್ಲಾರು ಮಾಡಕ್ ಆಗಲ್ಲ ಸರ್. ಈಗ ನಾವು ಈಗ್ಲೂ ನೋಡ್ತಾ ಇದ್ದೀವಿ ಹಳ್ಳಿಗಳಲ್ಲಿ ಈಗ ಕಂಬಳಿಯನ್ನ ಹೊತ್ಕೊಂಡು ಬಂದು ಮಾರಾಟ ಮಾಡ್ತಾ ಇದ್ದಾರೆ. ಮಾಡ್ತಾರೆ ಅಂದ್ರೆ ಆ ಪದ್ಧತಿ ಏನ್ ಮಾಡಲ್ಲ ನೀವು? ಇಲ್ಲ ಇಲ್ಲ ಸರ್, ನಾವು ಮನೆ ಮುಂದೆ ಈಗ ಒಂದು ಗ್ಯಾರಂಟಿ ಇರುತ್ತೆ ಸರ್ ನಮಗೆ. ಈಗ ಮನೆ ಕೈ ಮನೆ ಕಂಬಳಿ ಅಂತಾರೆ ಅದನ್ನ, ನಾವು ಕೈಯಾಗಿ ಮಾಡಿ ತಯಾರು ಮಾಡಿದ್ದು, ನಾವು ಕೈಯಾಗಿ ತಯಾರು ಮಾಡಿದ್ನೆ ತಗೊಂಡೋಗಿ ಮಾರಾಟ ಮಾಡೋರು. ಈಗ ಇದು ಮಿಷಿನ್ ಕಂಬಳಿ ಬಂದತ್ತಲ್ಲ, ಇವಾಗ ಏನಿಲ್ಲ, ಸುಮ್ಮನೆ ಅವ್ರಿಗೆ ಎಷ್ಟು ಕಂಬಳಿ ಸಂಜೆ 100 ಕಂಬಳಿ ಇಷ್ಟು ತಯಾರು ಮಾಡಿದ್ರು ಮಾಡ್ತಾರ. ಮಿಷಿನ್ ಎಲ್ಲ ಎಷ್ಟು ಬೇಕಾದ್ರೆ ತಯಾರು ಮಾಡ್ಬೋದು. ಈಗ ಉಣ್ಣೆ ರೆಡಿ ಇತ್ತು ಅಂದ್ರೆ ಉಣ್ಣೆ ಎಲ್ಲ ಅವ್ರ ನೂಲನ್ನು ಬಂದ್ಬಿಡುತ್ತೆ, ಏನು ಮಾಡಕ್ ನಿಮ್ಮಲ್ಲ. ಅದನ್ನ ಅವ್ರು ಪಾಣಿಪತ್ತಿಂದ ಅವ್ರು ಕೆಲಸ ಮಾಡೋರು ಬಂದರೆ ಅವ್ರ ಕೈ ಕೊಟ್ಟು ಇವ್ರ ಓನರ್ಗಳು ಇಷ್ಟು ಕೂಲಿ ಅಂತ ಮಾಡಿರ್ತಾರೆ ಒಬ್ರಿಗೆ, ಅಷ್ಟು ಕೂಲಿಯಾಗ ಅವರು ಕೆಲಸ ಮಾಡಿಕೊಟ್ಟು ಒಂದಿನಕ್ಕೆ 100 ಕಂಬಳಿ ಒಬ್ಬನೇ ರೆಡಿ ಮಾಡ್ತಾನೆ. ಈಗ ಒಳ್ಳೆಯ ಒಂದು ಮನ್ಸು ಕೊಟ್ಟು ನಾವು ಕಂಬಳಿಯನ್ನ ನೇಯ್ಗೆ ಮಾಡಿದ್ರೆ ಅಂದ್ರೆ ಉತ್ತಮವಾದ ಒಂದು ರೇಟಿಗೆ ನೀವು ಮಾರಾಟ ಮಾಡಿದ್ರೆ ಒಳ್ಳೆಯ ಒಂದು ಲಾಭವನ್ನ ಇದರಲ್ಲಿ ಕಾಣಬಹುದು ಅಂತ ಹೇಳ್ತೀರಾ? ಹೌದು, ಮಾಡಬಹುದು. ಬಹಳ ಕ್ಲೀನ್ ಆಗಿ ನಯಾಸಾಗಿ ಸ್ವಲ್ಪ ಬಹಳ ನೀಟಾಗಿ ಮಾಡಿ ಮಾಡೋರು ಸ್ವಲ್ಪ ಬಹಳ ಶ್ರದ್ಧೆಯಿಂದ ಮಾಡಿದ್ರೆ ನಮ್ ಜೀವನಕ್ಕೆ ಏನು ತೊಂದ್ರೆ ಇಲ್ಲ, ಜೀವನ ಕಟ್ಕೊಳ್ಬಹುದು ಕಟ್ಕೊಡ್ಬಹುದು. ಈಗ ನೀವು ಕಲಿತುಕೊಂಡಿರುವಂತಹ ಈ ಒಂದು ವೃತ್ತಿಯನ್ನ ನಿಮ್ ಮಕ್ಕಳಿಗೆಲ್ಲ ಕಲಿಸಿದ್ರೆ? ಹೌದು ಸರ್, ಕಲಿಸಿದ್ವಿ, ನಮ್ಮ ಮಕ್ಕಳಿಗೆ ಕಲಿಸಿದ್ವಿ. ಕೆಲವರು ಕಲಿಸೇ ಇಲ್ಲ. ಈಗ ನಮ್ಮ ಮಕ್ಕಳಿಗೆ ಇಬ್ಬರು ಅದೇ ಕೆಲಸ ಮಾಡ್ತಾರೆ ಸರ್, 2 ಮಗ್ಗ ಇದಾವ ನಮ್ಮ. ಬಹಳ ಕಮ್ಮಿ ಆಗಿದಾವ ಇವಾಗ ಮಗ್ಗಳು, ಎಲ್ಲಾ ಊರಾಗ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಈಗ ಕೂಲಿ ಗಿಟ್ಟಲ್ಲ, ಬೆಂಗಳೂರಿಗೆ ಹೋದ್ರೆ 500 ರೂಪಾಯಿ 1,000 ರೂಪಾಯಿ ದುಡಿತಾರೆ. ಈ ತರ ಒಬ್ರಿಗೊಬ್ರು ಚಾಲ್ತಿ ಬಂದ್ಬಿಡಲ್ಲ. ಈ ತರ ನಾವು ಎಲ್ಲರೂ ಹೊರಗಡೆ ಹೋಗಿ ಬೆಂಗಳೂರಿನಲ್ಲಿ ಇದ್ರನ್ನ ಈಗ ನಮ್ಮ ವೃತ್ತಿಯನ್ನ ಮುಂದುವರಿಸಿಕೊಂಡು ಹೋಗುವಂತವ್ರು ಯಾರು ಅನ್ನುವಂತ ಪ್ರಶ್ನೆ ಬರುತ್ತಲ್ವಾ? ಅದೇ ನೋಡ, ಈಗ ನಾನ್ ತಿಳ್ಕೊಂತೀನಿ ನಮ್ ಕೆಲಸ ಎಷ್ಟನ್ನಾಗಲಪ್ಪ, ದೇವ್ರ ಕೊಷ್ಟ ಆಗಲ್ಲ ಅಂತ ನಾವು ಅಂದ್ಕೊಂತೀವಿ. ಕೆಲವ್ರು ಹಂಗೆಲ್ಲ ಎಲ್ಲ ನಿನ್ನಂಗೆ ಇವಾಗ ನಿನ್ನೆಲ್ಲ ಕೈ ಮೈ ಎಲ್ಲ ಮಣ್ಣು ಮಾಡ್ಕೊಂಡು ಎಲ್ಲ ಅದ್ಯಾತ ಹುಣಸೆ ಹಣ್ಣಿಂದ ಎಲ್ಲ ಮಾಡ್ಕೊಂಡು ಮಾಡಂತದ್ದು ಏನ್ ನಿಂತತೆ, ಪ್ಯಾಂಟ್ ಹಾಕೊಂಡು ದುಡಿಬೋದಲ್ಲ,

ಈ ಒಂದು ರೋಗವನ್ನ ಹತೋಟಿ ಮಾಡಬಹುದು. ಸೊ ಅದೇ ರೀತಿ ಇನ್ನೊಂದು ಪ್ರಮುಖವಾದಂತ ಒಂದು ಬ್ಯಾಕ್ಟೀರಿಯಾ ನಾಶಕ, ಈ ಬ್ಯಾಕ್ಟೀರಿಯಾವನ್ನು ತಡೆಗಟ್ಟಲು ಉಪಯೋಗಿಸಬಹುದಂತಹ ಒಂದು ಬ್ಯಾಕ್ಟೀರಿಯಾ ನಾಶಕ ಯಾವ್ದಪ್ಪ ಅಂತಂದ್ರೆ ಕಾಪರ್ ಹೈಡ್ರಾಕ್ಸೈಡ್. ಇದನ್ನು ಕೂಡ 2 g/L ಅಂತೆ ನಾವು ಮಿಶ್ರಣ ಮಾಡಿ ಸಿಂಪರಣೆಯನ್ನ ಮಾಡಿದ್ದೆ ಆದಲ್ಲಿ, ಸೊ ಈ ಒಂದು ಏನು ಇಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ದುಂಡಾಣು ಎಲೆಪಟ್ಟಿ ರೋಗ ಇದೆ, ಸೊ ಇದನ್ನ ನಾವು ನಿರ್ವಹಣೆ ಮಾಡಬಹುದು. ಇದು ಬಹಳ ಬೇಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಮೊದಲು ನಿಮ್ಮ ತೋಟಗಳಲ್ಲಿ ಒಂದು 3-4 ಗಿಡದಲ್ಲಿ ಕಂಡ ತಕ್ಷಣ ಇದಕ್ಕೆ ನಿರ್ವಹಣಾ ಕ್ರಮಗಳನ್ನು ಮಾಡೋದ್ರಿಂದ ಇದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಸೊ ಈ ರೀತಿಯಾದಂತಹ ಯಾವುದೇ ಒಂದು ಬಾಧೆ ಇದ್ರೆ ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು. 9886022203. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ. ಹತ್ತಿ DCH ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2809 ರೂಪಾಯಿಗಳಿಂದ ಗರಿಷ್ಠ 8611 ರೂಪಾಯಿಗಳು, ಮಾದರಿ 7121 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಹಳದಿ ಪ್ರತಿ ಕ್ವಿಂಟಾಲ್ಗೆ 1601 ರೂಪಾಯಿ ಕನಿಷ್ಠ, ಗರಿಷ್ಠ 2005 ರೂಪಾಯಿಗಳು, ಮಾದರಿ 1862 ರೂಪಾಯಿಗಳು. ಹಿರಿಯೂರಿನ ಮಾರುಕಟ್ಟೆ ಧಾರಣೆ. ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 5700 ರೂಪಾಯಿಗಳಿಂದ ಗರಿಷ್ಠ 5900 ರೂಪಾಯಿಗಳು, ಮಾದರಿ 5800 ರೂಪಾಯಿಗಳು. ಕೊಬ್ಬರಿ ಮಿಲ್ಲಿಂಗ್ ಕ್ವಿಂಟಾಲ್ಗೆ 16200 ರೂಪಾಯಿ ಕನಿಷ್ಠ, ಗರಿಷ್ಠ 16500 ರೂಪಾಯಿಗಳು, ಮಾದರಿ 16300 ರೂಪಾಯಿಗಳು. ಇದು ಇಂದಿನ ಮಾರುಕಟ್ಟೆ ಧಾರಣೆ. ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಬಿಸಿದೆ ಸುವಯ್ಯ ಕುಟ್ಟಿದೆ ಅವ್ವಯ್ಯ ಹಕ್ಕಿನ ತಳಿಸಿದೆನೆ ಸುವಯ್ಯ ಬಿಸಿದೆ ಸುವಯ್ಯ ಕುಟ್ಟಿದೆ ಅವ್ವಯ್ಯ ಹಕ್ಕಿನ ತಳಿಸಿದೆನೆ ಹಂಗೆಂಬ ಗಡಿಗೆಯ ಹಾಡಿ ಬಾರಿಸಿ ನೋಡಿ ಹಂಗೆಂಬ ಗಡಿಗೆಯ ಹಾಡಿ ಬಾರಿಸಿ ನೋಡಿ ನಿರ್ಮಲ ನೀರೆ ಸರಾಟಿದೆನೆ ಸುವಯ್ಯ ಕುಟ್ಟಿದೆ ಅವ್ವಯ್ಯ ಹಕ್ಕಿನಾ